உமங் உமங் உமங் உமங் உமங். ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 6:51:23. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಋಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಜೈವಿಕ ಕೀಟ ಹದೋಟಿ ಪ್ರಯೋಗಾಲಯದಿಂದ ಬಿಡುಗಡೆಗೊಂಡಿರುವ ತಂತ್ರಜ್ಞಾನ ಕುರಿತು ಡಾಕ್ಟರ್ ಅರುಣ್ಕುಮಾರ್ ಹೊಸಮನಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ಗುರುರಾಜ್ ಅವರ ಕುರಿ ಸಾಕಾಣಿಕೆಯ ಅನುಭವಗಳು ಪ್ರಸಾರವಾಗಲಿವೆ. ತದನಂತರ ಪೇಟೆ ಧಾರಣೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ನಂತರ ವೆಂಕಟೇಶ್ ದಾಸರ್ ಅವರಿಂದ ಏಕ್ತರಿ ಪದಗಳನ್ನು ಕೇಳಲಿದ್ದೀರಿ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಕಟಣೆಯ ನಂತರ ಆರಂಭದಲ್ಲಿ ಕೇಳೋಣ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಜೈವಿಕ ಕೀಟ ಹತೋಟಿ ಪ್ರಯೋಗಾಲಯದಿಂದ ಬಿಡುಗಡೆಗೊಂಡಿರುವ ತಂತ್ರಜ್ಞಾನ ಕುರಿತು ಡಾಕ್ಟರ್ ಅರುಣ್ಕುಮಾರ್ ಹೊಸಮನಿ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಪ್ರಯೋಗಾಲಯ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಕೆಲಸ ಮಾಡ್ತಾ ಇದೆ. ಇದರಿಂದ ಈ ಒಂದು ಪ್ರಯೋಗಾಲಯ ಟ್ರೈಕೋಗ್ರಾಮ ಅಂತೇಳಿ ಪರತಂತ್ರ ಜೀವಿಯನ್ನು ಸುಮಾರು ವರ್ಷಗಳ ಹಿಂದೆ ಒಂದು ತಂತ್ರಜ್ಞಾನವನ್ನು ಬಿಡುಗಡೆ ಮಾಡಿದೆ. ಈ ತಂತ್ರಜ್ಞಾನ ಕುರಿತು ರೈತರಿಗೆ ಯಾವ ರೀತಿ ಉಪಯೋಗ ಇದೆ, ಇದು ಟ್ರೈಕೋಗ್ರಾಮ ಪರತಂತ್ರ ಜೀವಿಯನ್ನು ಯಾವ್ಯಾವ ಬೆಳೆಯಲ್ಲಿ ರೈತರು ಬಳಸಬೇಕು, ಹೇಗೆ ಬಳಸಬೇಕು, ಇದರಿಂದ ಯಾವ ರೀತಿ ರೈತರಿಗೆ ಉಪಯೋಗ ಆಗತ್ತೆ ಅಂತಕ್ಕಂಥ ವಿಚಾರವನ್ನು ಪ್ರಯೋಗಾಲಯದ ಮುಖ್ಯಸ್ಥರಾದಂಥ ಡಾಕ್ಟರ್ ಅರುಣ್ಕುಮಾರ್ ಹೊಸಮಣಿಯವರು ರೈತರಿಗೆ ಮಾಹಿತಿಯನ್ನು ನೀಡ್ತಿದ್ದಾರೆ. ಬನ್ನಿ ಅವರಿಂದ ವಿಚಾರವನ್ನು ತಿಳ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಅರುಣ್ಕುಮಾರ್ ಅವರೇ. ನಮಸ್ಕಾರ. ಮೊದಲನೇದಾಗಿ ಈ ಟ್ರೈಕೋಗ್ರಾಮ ಪರತಂತ್ರ ಜೀವಿ ಅಂದರೆ ಏನು ಮತ್ತು ನಿಮ್ಮ ಒಂದು ಈ ತಂತ್ರಜ್ಞಾನ ಯಾವಾಗ ಬಿಡುಗಡೆ ಆಯಿತು ನಿಮ್ಮ ಒಂದು ಪ್ರಯೋಗಾಲಯದಿಂದ? ಟ್ರೈಕೋಗ್ರಾಮ ಪರತಂತ್ರ ಜೀವಿ ಇದು ಒಂದು ಪರಿಸರದಲ್ಲಿ ಅಥವಾ ನಿಸರ್ಗದಲ್ಲಿ ಇರುವಂಥ ಒಂದು ಜೀವಿಯಾಗಿದೆ. ಈ ಒಂದು ಪರತಂತ್ರದ ಒಂದು ಮೀನಿಂಗ್ ಅಥವಾ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಯ್ತಂತಂದರೆ, ಯಾವುದೇ ಒಂದು ಕೀಟ ಅಥವಾ ಯಾವುದೇ ಒಂದು ಪ್ರಾಣಿ ಇದೆ ಅಂತಂದರೆ ಅದಕ್ಕೆ ಇರುವಂಥ ಶತ್ರು ಜೀವಿಗಳು ಇದ್ದೇ ಇರ್ತವೆ. ಅದು ಪರತಂತ್ರ ಜೀವಿಗಳು ಅಂತೇಳಿ ಕರಿತೀವಿ, ಪರಭಕ್ಷಕ ಜೀವಿಗಳು ಅಂತೇಳಿ ಕರಿತೀವಿ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೂಡ ಈ ರೋಗಗಳನ್ನು ಉತ್ಪಾದನೆ ಮಾಡುವಂಥ, ಅಂದರೆ ಆ ಕೀಟಗಳ ಮೇಲೆ ರೋಗ ಉತ್ಪಾದನೆ ಮಾಡುವಂಥವು ಸೂಕ್ಷ್ಮಣುಗಳು ಕೂಡ ನಮ್ಮಲ್ಲಿ ಕಂಡುಬರ್ತಾ ಇದೆ. ಸೊ ಅದರಲ್ಲಿ ಪ್ರಮುಖವಾಗಿ ತಾವು ಕೇಳಿದ ಹಾಗೆ ಈ ಟ್ರೈಕೋಗ್ರಾಮ ಪರತಂತ್ರ ಜೀವಿ ಅಂದ್ರೆ ಬೇರೆ ಕೀಟಗಳ ಮೇಲೆ ತನ್ನ ಜೀವನ ಮುಗಿಸ್ಬೇಕಾದ್ರೆ ಅವಲಂಬನೆ ಆಗಿರ್ತದೆ. ಎದ್ರ ಮೇಲೆ ಅವಲಂಬನೆ ಆಗಿದೆ ಅಂತಂದ್ರೆ, ನಮ್ಮ ಬೆಳೆಗಳಲ್ಲಿ ಹಾನಿ ಮಾಡುವಂತ ಕೀಟಗಳೇನಿದ್ದಾವೆ, ಅದರಲ್ಲೂ ಪ್ರಮುಖವಾಗಿ ಒಂದು ಹೆಲಿಕೋರ್ಪ ಅಥವಾ ಹಿಲೋತಿಸ್ ಅನ್ನಂತ ಅಥವಾ ಹಸಿರು ಕೀಡೆ ಅಂತೀವಿ ಅಥವಾ ಕಾಯಿ ಕೊರಕ ಅಂತೀವಿ. ಆ ಕಾಯಿ ಕೊರಕದ ಏನು ಪತಂಗ ಇರ್ತದ, ತತ್ತಿ ಇಡ್ತದ, ಅದು ತತ್ತಿಗಳನ್ನ ತಿಂದು ತನ್ನ ಜೀವನವನ್ನು ಮುಗಿಸುವಂತ ಒಂದು ಕ್ಷಮತೆ ಅದರಲ್ಲಿದೆ ಅಂತಂದ್ರೆ ಅದು ಟ್ರೈಕೋಗ್ರಮ ಪರತಂತ್ರ ಜೀವಿಯಲ್ಲಿದೆ. ಅಂದ್ರೆ ಇದು ನಮಗೆ ಹಾನಿ ಮಾಡತಕ್ಕಂತ, ಪರಿಸರದಲ್ಲಿ ಹಾನಿ ಮಾಡತಕ್ಕಂತ ಕೀಟಗಳನ್ನ ತಿಂದು ತಾನು ಜೀವನ ಮಾಡತಕ್ಕಂತ ಒಂದು ಟ್ರೈಕೋಗ್ರಾಮ ಪರತಂತ್ರ ಜೀವಿ ಇದು. ಇದು ಬೆಳೆಗೆ ಏನು ಹಾನಿ ಮಾಡೋದಿಲ್ಲ, ಇದು ಬೆಳೆಗೆ ಯಾವುದೇ ತರದ ಹಾನಿ ಮಾಡೋದಿಲ್ಲ. ಅದ್ರ ಬದಲಾಗಿ ಈ ನಮ್ಮ ಬೆಳೆಗಳಲ್ಲಿ ತಾವು ಹೇಳಿದಾಗಿ ನಮ್ಮ ಬೆಳೆಗಳಲ್ಲಿ ಬರುವಂತಹ ವಿವಿಧ ಕೀಟಗಳು, ಹಸಿರು ಕೀಡದ ಪತಂಗ ಏನಿರ್ತದ ಅದು ತತ್ತಿ ಇಡ್ತದ. ಆ ತತ್ತಿ ಇಟ್ಟಂತ ಸಂದರ್ಭದಲ್ಲಿ ಅಂದ್ರೆ ತತ್ತಿಯಿಂದ ಮರಿಹುಳ ಆಗ್ಬೇಕಾದ್ರೆ ಸುಮಾರು 2-3 ದಿವಸ ಬೇಕಾಗ್ತದೆ. ಒಂದ್ ಸಲ ಮರಿಹುಳ ಆಗ್ಬಿಡ್ತಂತಂದ್ರೆ ನಮ್ಮ ಬೆಳೆ ನಾಶ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಆದ್ರೆ ಈ ಒಂದು ಟ್ರೈಕೋಗ್ರಮ ಪರತಂತ್ರ ಜೀವಿ ಏನಿದೆ ಅಂತಂದ್ರೆ, ಇದು ತತ್ತಿಯನ್ನ ತಿನ್ನುವಂತ ಕ್ಷಮತೆ ಇದೆ ಇದರಲ್ಲಿ. ಅಂದ್ರೆ ತನ್ನ ಹಸಿರು ಕೀಡೆ ತತ್ತಿ ಏನಿರ್ತದೋ ಆ ತತ್ತಿಯಲ್ಲಿ ಹೋಗಿ ತನ್ನ ಒಂದು ತತ್ತಿ ಇಟ್ಬಿಡ್ತದ. ಯಾವುದು ಈ ಪರತಂತ್ರ ಜೀವಿ ತನ್ನ ತತ್ತಿಯನ್ನು ಇಟ್ಬಿಟ್ಟು ಕೇವಲ 30 ತಾಸಿನಲ್ಲಿ 24-30 ಅಂದ್ರೆ ಒಂದು ದಿನದಲ್ಲಿ ಆ ಒಂದು ನಮ್ಮ ಹಸಿರು ಕೀಡೆ ತತ್ತಿಗಳ ಒಳಗಡೆ ಏನಿರ್ತದ ತಿನ್ನುವಂತ ಒಂದು ಪದಾರ್ಥ ಇರ್ತದೋ ಆ ಒಳಗಡೆ ಇರೋ ತತ್ತಿ ಒಳಗಡೆ ಇರೋದ್ ಎಲ್ಲಾನು ತಿನ್ಬಿಡ್ತದೆ. ಯೋಕ್ ಅಂತ ಹೇಳಿ ಹೇಳ್ತೀವಿ, ಅದನ್ನೆಲ್ಲ ತಿನ್ಬಿಡ್ತದೆ. ಸೊ ಹಿಂಗಾಗಿ ಮುಂದೆ ಮರಿ ಆಗ್ಲಿಕ್ಕೆ ಚಾನ್ಸೇ ಕೊಡೋದಿಲ್ಲ. ಇದು ಹಸಿರು ಕೀಡೆ ಮರಿನೇ ಆಗೋದಿಲ್ಲ, ಹಸಿರು ಕೀಡೆ ಮರಿನೇ ಆಗೋದಿಲ್ಲ. ಅಂದ್ರೆ ತತ್ತಿ ಹಂತದಲ್ಲೇ ನಾಶ ಮಾಡುವಂತ ಒಂದು ಕ್ಷಮತೆ ಯಾವ್ದಕ್ಕಾದ್ರೂ ಇದ್ರೆ ಅದು ಈ ಟ್ರೈಕೋಗ್ರಮ ಪರತಂತ್ರ ಜೀವಿಗಿದೆ. ಇದು ಒಂದು ಹಸಿರು ಕೀಡೆ ಅಂತಾನೆ ಅಲ್ಲ, ವಿವಿಧ ಬೆಳೆಗಳಲ್ಲಿ ಬರುವಂತ ಇನ್ನ ಕಾಂಡ ಕೊರೆಯುವ ಕೀಟಗಳಲ್ಲಿ, ಅದರಲ್ಲೂ ಕೂಡ ಈಗ ನಮ್ಮ ಭತ್ತದಲ್ಲಿ, ನಮ್ಮ ಭಾಗ ಮಾತ್ರ ಭತ್ತಕ್ಕೆ ಒಂದು ಕಬ್ಬಿನಲ್ಲೆಲ್ಲ ಜಾಸ್ತಿ ಬರ್ತಾ ಇರ್ತದೆ, ಕಬ್ಬಿನಲ್ಲಿ ಮತ್ತೆ ಭತ್ತದಲ್ಲಿ ಜಾಸ್ತಿ ಕಂಡು ಬರ್ತಾ ಇರ್ತದೆ. ಮುಂಚೆ ನಾವು ಅಂತಂದ್ರೆ ಈ ಒಂದು ಬಿಟಿ ಕಾಟನ್ ಬರೋಕ್ಕಿಂತ ಪೂರ್ವದಲ್ಲಿ ನಾವು ಈ ಒಂದು ಪರತಂತ್ರ ಜೀವಿಗಳನ್ನ ನಾವು ಹತ್ತಿಯಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ಮಾಡಿದ್ವಿ. ಅದೇ ರೀತಿ ರೈತರಿಗೂ ಕೂಡ ಶಿಫಾರಸುಗಳನ್ನು ಮಾಡಿದ್ವಿ. ಆದ್ರೆ ಈಗ 2008 ನಂತರ ಈಗೇನು ಬಿಟಿ ಹತ್ತಿ ಬಂದ ನಂತರ ಈ ಒಂದು ಈ ತಂತ್ರಜ್ಞಾನ ನಾವು ಅಷ್ಟೊಂದು ರೈತರಿಗೆ ಈ ಹತ್ತಿ ಬೆಳೆಯಲು ಕೊಡ್ತಾ ಇಲ್ಲ. ಅದರ ಬದಲಾಗಿ ಈ ಒಂದು ತಂತ್ರಜ್ಞಾನವನ್ನು ನಾವು ಇತರ ಬೆಳೆಗಳಾದ ಈ ಭತ್ತ ಮತ್ತು ಕಬ್ಬಿನ ಬೆಳೆಯಲ್ಲಿ ನಾವು ಬಹಳಷ್ಟು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಭತ್ತದಲ್ಲಿ ಬರುವಂತಹ ಕಾಂಡ ಕರೆಯುವ ಕೀಟ ಆಗಲಿ ಮತ್ತು ಈ ಒಂದು ಎಲೆ ಮಡಚುವ ಕೀಟಗಳು ಏನು ಬರ್ತಾ ಇರ್ತವೆ, ಸೊ ಅವನ್ನ ನಿರ್ವಹಣೆ ಮಾಡಲಿಕ್ಕೆ ಕೂಡ ನಾವು ಈ ಒಂದು ಟ್ರೈಕೋಗ್ರಮ ಪರತಂತ್ರ ಜೀವಿಗಳನ್ನು ನಾವು ರೈತರಿಗೆ ಅದರ ಉಪಯೋಗಗಳ ಬಗ್ಗೆ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಕಬ್ಬಿನಲ್ಲಿ ಬರುವಂತಹ ಈ ಕಾಂಡ ಕೊರೆ ಕೀಟ, ಅರ್ಲಿ ಶೂಟ್ ಬೋರರ್ ಅಂತ ಹೇಳಿ ಕರೀತಾರೆ ಸಾಮಾನ್ಯವಾಗಿ, ಈ ಒಂದು ಕಾಂಡ ಕೊರೆ ಕೀಟಗಳಿಗೂ ಕೂಡ ನಾವು ಈ ಕಬ್ಬಿನ ಬೆಳೆಯಲ್ಲೂ ಕೂಡ ನಾವು ಈ ಒಂದು ಟ್ರೈಕೋಗ್ರಮ ಪರತಂತ್ರ ಜೀವಿನ ನಾವು ಶಿಫಾರಸು ಮಾಡ್ತಾ ಇದ್ದೀವಿ. ಈಗ ರೈತರು ಇದನ್ನ ಬಳಸುದಾರೆ, ನಿಮ್ಮಲ್ಲಿ ಸಿಗ್ತಾವ ಈ ಪರತಂತ್ರ ಜೀವಿಗಳು ನಿಮ್ಮ ಪ್ರಯೋಗಾಲಯದಲ್ಲಿ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಬಳಸುದಾರೆ, ಹೇಗೆ ಬಳಸಬೇಕಾಗತ್ತೆ ರೈತರು ಇದನ್ನು? ಇದೊಂದು ಒಳ್ಳೆಯ ಪ್ರಶ್ನೆ. ಇಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ನಮ್ಮ ಈ ಒಂದು ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಸಮನ್ವಯ ಸಂಸ್ಥೆ ಏನಿದೆ ಅಂತ NBR ಅಂತ ಹೇಳಿದೆ, ಬೆಂಗಳೂರಿನಲ್ಲಿದೆ ಆ ಸಂಸ್ಥೆ. ಆ ಸಂಸ್ಥೆಯ ಸಹಯೋಗದಿಂದ ನಾವು ಇತ್ತೀಚಿನ ದಿನಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಒಂದು ಟ್ರೈಕೋಗ್ರಮ ಪರತಂತ್ರ ಜೀವನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ರೈತರಿಗೆ ಕೂಡ ನಾವು ಇದನ್ನ ಪ್ರಾತ್ಯಕ್ಷತೆಗಳ ಮುಖಾಂತರ ಕೊಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಕಬ್ಬಿನ ಬೆಳೆಯಲ್ಲಿ ಬಹಳಷ್ಟು ನಮಗೆ ಉತ್ತಮವಾದ ಒಂದು ಫಲಿತಾಂಶಗಳು ಬರ್ತಾ ಇದ್ದೇವೆ. ಅದರ ಜೊತೆಗೆ ಭತ್ತದಲ್ಲೂ ಕೂಡ ಉತ್ತಮವಾದ ಯಾಕಂದ್ರೆ ಇದು ಬಹಳ ಹಳೇ ಒಂದು ತಂತ್ರಜ್ಞಾನ ಅಂತಾನೆ ಹೇಳ್ಬೋದು. 1990 ಈ ಒಂದು ತಂತ್ರಜ್ಞಾನ ನಾವು ಬಹಳಷ್ಟು ಈ ಒಂದು ಪರಿತಂತ್ರ ಜೀವಿಗಳ ಮೇಲೆ ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ. ಎಲ್ಲ ವಿಶ್ವ ಮಟ್ಟದಲ್ಲಿ ಕೂಡ ಬಹಳಷ್ಟು ಕೆಲಸಗಳಾಗಿದ್ದಾವೆ. ಆ ಫಲಿತಾಂಶಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಒಂದು ಪ್ರದೇಶದಲ್ಲಿ, ಅದು ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನಾವು ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕಾದಕ್ಕೋಸ್ಕರ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಅಧಿಕ ಪ್ರಮಾಣದಲ್ಲಿ ಸುಮಾರು ದಿವಸ ಏನಿಲ್ಲ ಅಂದ್ರೆ ನಾವು 40 ಕಾರ್ಡ್ಗಳನ್ನು ತಯಾರು ಮಾಡುವಂತ ಒಂದು ಕ್ಷಮತೆ ನಮ್ಮಲ್ಲಿದೆ. ಅದೇ ರೀತಿ ರೈತರು ಕೂಡ ಈ ಒಂದು ಸಾವಯವ ಕೃಷಿಗೆ ಒಂದು ಪೂರಕವಾಗಿರೋದ್ರಿಂದ ಬಹಳಷ್ಟು ರೈತರು ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟು ಈ ಒಂದು ಪರತಂತ್ರ ಜೀವಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಅದರದ ರೈತರ ಅನಿಸಿಕೆಗಳು ಕೂಡ ತುಂಬಾ ಉತ್ತಮವಾದ ಪ್ರತಿಕ್ರಿಯೆಯನ್ನು ರೈತರು ಕೊಡ್ತಾ ಇದ್ದಾರೆ. ತಾವು ಕೇಳಿದ ಹಾಗೆ ಯಾವ ಪ್ರಮಾಣದಲ್ಲಿ ಉಪಯೋಗ, ಯಾವ ಪ್ರಮಾಣದಲ್ಲಿ ಹೇಗೆ ಬಳಸಬೇಕು, ಹೇಗೆ ಬಳಸಬೇಕು ಪರತಂತ್ರ ಜೀವಿ ಟ್ರೈಕೋಗ್ರಾಮ? ನಾ ಹೇಳ್ದಲ್ಲ, ಇದು ಒಂದು ಟ್ರೈಕೋಗ್ರಾಮ ಪರತಂತ್ರ ತುಂಬಾ ಚಿಕ್ಕದು, ಕಣ್ಣಿನಿಂದ ಕಾಣೋದಿಲ್ಲ ಅಷ್ಟು ಚಿಕ್ಕದಾಗಿರ್ತದೆ. ಬಟ್ ಅದ್ರ ಕೆಲಸ ಮಾತ್ರ ತುಂಬಾ ಅಗಾಧವಾಗಿರ್ತದೆ. ಈ ಒಂದು ಪರತಂತ್ರ ಜೀವಿಗಳನ್ನ ನಾವು ನಮ್ಮ ಒಂದು ಬೆಳೆಗಳಲ್ಲಿ ನಾವು ಬಿಡಬೇಕಾಯ್ತಂತಂದ್ರೆ, ಎಸ್ಪೆಷಲಿ ಒಂದು ಸಣ್ಣ ನಿರ್ದರ್ಶನ ತಗೋತೀನಿ. ಭತ್ತದ ಬೆಳೆಯಲ್ಲಿ ಬರುವಂತದ್ದು ಕಾಂಡ ಕೊರೆ ಮತ್ತು ಈ ಎಲೆ ಮಡಚುವ ಕೀಟಗಳು. ಸೊ ನಾವು ಸಾಮಾನ್ಯವಾಗಿ ಇದನ್ನ ಶಿಫಾರಸು ಮಾಡೋ ಪ್ರಮಾಣ ಎಷ್ಟಂದ್ರೆ ಅಂತಂತಂದ್ರೆ 1,01,000 acres ಅಂತ ಹೇಳಿ 1,01,000 acres ಅಂದ್ರೆ ನಾವು ಒಂದು ಟ್ರೈಕೋ ಕಾರ್ಡ್ಗಳು ಅಂತ ಹೇಳಿ ಉತ್ಪಾದನೆ ಮಾಡ್ತೀವಿ. ಒಂದು ಟ್ರೈಕೋ ಕಾರ್ಡ್ ನಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ 20,000 ಜೀವಿಗಳಿರ್ತವೆ. ಅಂತ 5 cards ಒಂದು ಸಲ ನಾವು ರೈತರಿಗೆ ರಿಲೀಸ್ ಮಾಡ್ಬೇಕಾಯ್ತಂತಂದ್ರೆ ಹೊಲದಲ್ಲಿ ಬಿಡುಗಡೆ ಮಾಡ್ಬೇಕಾಯ್ತಂದ್ರೆ 1 acres 5 cards ತಗೊಂಡು ಹೋಗ್ರಿ ಅಂತ ಹೇಳ್ತೀವಿ. ಈ ಕಾರ್ಡ್ಗಳನ್ನು ಯಾವ ತರ ನಾವು ವ್ಯವಸ್ಥೆ ಮಾಡಿದೀವಿ ಅಂತಂದ್ರೆ 1 cardನಲ್ಲಿ 12 pieces ಮಾಡಬಹುದು, 12 small tukdigalannu ಮಾಡಬಹುದು. ಆ ಸಣ್ಣ ತುಕಡಿ 12 × 5 = 60 60 tukdigalu ಆ 60 tukdigalannu ರೈತರು 1 acre ಪ್ರದೇಶದಲ್ಲಿ 10 hejjige ಒಂದು ಹಾಕೊಂಡು ಹೋದ್ರಂತಂದ್ರೆ ಸಾಮಾನ್ಯವಾಗಿ 60 cardಗಳು 1 acreಗೆ ಸರಿ ಹೋಗ್ಬಿಡ್ತದೆ. ಅಂದ್ರೆ ಒಂದು ಸಲ ನಾವು ರಿಲೀಸ್ ಮಾಡ್ಬೇಕಾಯ್ತಂತ ಬಿಡುಗಡೆ ಮಾಡ್ಬೇಕಾಯ್ತಂದ್ರೆ 5 cardಗಳನ್ನು ನಾವು ತಗೊಳ್ಬೇಕು. 5 cardಗಳನ್ನ ಸಣ್ಣ 60 tukdigalannu ಮಾಡಿಕೊಂಡು ಸಮನಾಗಿ ನಮ್ಮ ಒಂದು 1 acre ಪ್ರದೇಶದಲ್ಲಿ ನಾವು ಅದನ್ನು ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡೋಕ್ಕಿಂತ ಮುಂಚೆ 1-2 conditions ನಾನು ಹೇಳಕ್ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಈ ಸಣ್ಣ ಜೀವಿಗಳು ಇರೋದ್ರಿಂದ 1 ವಾರದಕ್ಕಿಂತ ಮುಂಚೆ ಯಾವುದೇ ತರದ ಕೀಟನಾಶಕಗಳನ್ನು ಬಳಕೆ ಮಾಡಬಾರದು, ಬೆಳೆಗಳಿಗೆ ಹೊಡೆದಿರಬಾರದು. ಆಮೇಲೆ ಬಿಟ್ಟ 1 ವಾರದವರೆಗೂ ಯಾವುದೇ ತರದ ಕೀಟನಾಶಕಗಳನ್ನು ಬಳಕೆ ಮಾಡಬಾರದು. ಇಲ್ಲಿ ನಾವು ಬಿಡ್ತಾರಂತ ಸಂಖ್ಯೆ ಜಾಸ್ತಿ ಇರ್ತದೆ, 1,000 ಇರ್ತದೆ, ಆಮೇಲೆ 1,00,000 ಇರ್ತದೆ 1 acre. ಸೊ ಈ ತರ ನಂಬರ್ಗಳು ಜಾಸ್ತಿ ಆದಾಗ ಏನಾಗ್ತದೆ, ಅದು ಆದಷ್ಟು ಎಲ್ಲೆಲ್ಲಿ ತತ್ತಿಗಳು ಹುಡುಕಿ ಹುಡುಕಿ ಏನಾದ್ರು ಆದಷ್ಟು ಮಟ್ಟಿಗೆ ಒಂದು ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಆಮೇಲೆ ಸಾಮಾನ್ಯವಾಗಿ ಒಂದು ಪರಿಸರ ಸ್ನೇಹಿ ಆಗಿರೋದ್ರಿಂದ ಭತ್ತದ ಬೆಳೆಯಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ 4-5 ಬಿಡುಗಡೆ ಮಾಡಬೇಕು ಅಂತ ಹೇಳ್ತೀವಿ. ಅಂದ್ರೆ ಭತ್ತದಲ್ಲಿ 4 ವಾರಕ್ಕೆ ಯಾವಾಗ ಯಾವ ಸ್ಟೇಜ್ ಅಲ್ಲಿ ಇದನ್ನ ಪ್ರಾರಂಭ ಮಾಡಬೇಕು? ಸುಮಾರು ಈಗ ನಾವು ನಾಟಿ ಮಾಡಿದ 45th day ನಂತರ ಅಥವಾ 30 days ನಂತರ ಅಪ್ ಟು 60 days ನಾವು ಕಂಟಿನ್ಯೂಸ್ ಆಗಿ ಒಂದು ವಾರಕ್ಕೊಮ್ಮೆ ಬಿಡುಗಡೆ ಮಾಡ್ಕೋತ ಹೋದ್ರೆ ನಮ್ಮಲ್ಲಿ ಈ ಒಂದು ಸ್ಟೆಮ್ ಬೋರರ್ ಅಥವಾ ಇದೇನು ಕಾಂಡ ಕೊರೆ ಕೀಟ ಮತ್ತು ಈ ಒಂದು ಎಲೆ ಮಡಚುವ ಕೀಟಗಳೇನಿದೆ ನಾವು ನಿರ್ವಹಣೆ ಮಾಡಬಹುದು. ಅದರಲ್ಲೂ ಕೂಡ ಭತ್ತದಲ್ಲಿ ಬಹಳಷ್ಟು ನಮಗೆ ಉತ್ತಮವಾದ ಫಲಿತಾಂಶಗಳನ್ನು ನಾವು ಬಂದಿದ್ದೀವಿ. ಈಗ ಈ ಕಾಡನ್ನ ಬಿಡುವುದಾದ್ರೆ ಹೇಗೆ ಇಲ್ಲಿ ಕಾಡನ್ನ ಪರತಂತ್ರ ಜೀವಿಯನ್ನ ಬಿಡುವುದಂತಂದ್ರೆ ಕಾಡನ್ನ ಹೇಗೆ ಇಲ್ಲಿ ಕಟ್ಟಬೇಕಾಗತ್ತ ಅಥವಾ ಹೇಗೆ ಕಾಡನ್ನ ಹೇಗೆ ಮಾಡಬೇಕು? ಇದನ್ನ ಈ ಸಣ್ಣ ತುಕಡಿಗಳನ್ನ 60 ಮಾಡ್ತೀವಿ. ಸಣ್ಣ ಸ್ಟೆಪ್ಲರ್ ಮುಖಾಂತರ ಎಲ್ಲಿ ಕೆಳಗಡೆ ಸೂರ್ಯನ ಕಿರಣಗಳಿಗೆ ಜಾಸ್ತಿ ಬೇಗನೆ ತಾಗಬಿಡೋದು, ಪಿನ್ ಹೊಡೆದು ಬಿಡೋದು, ಸ್ಟೆಪ್ಲಿಂಗ್ ಮಾಡ್ಕೋತ ಹೋಗ್ಬಿಡೋದು. ಒಂದು ಸ್ಟೆಪ್ಲಿಂಗ್ ಇಸ್ ದ ಬಹಳ ಸರಳವಾದ ವಿಧಾನ ಅಂತ ಹೇಳ್ಬೋದು. ಮುಂಚೆ ನಾವು ದಾರ ಪೋಣಿಸ್ರಂತೆಲ್ಲ ಹೇಳ್ತಿದ್ವಿ, ಅದೆಲ್ಲ ಈಗ ಆಗ್ತಾ ಇಲ್ಲ. ಸ್ಟೆಪ್ಲಿಂಗ್ ಮಾಡ್ಕೊಂಡು ಹೋಗೋದು ಎಷ್ಟು ಎತ್ತರದಲ್ಲಿ ಅದನ್ನ ಸ್ಟೆಪ್ಲಿಂಗ್ ಮಾಡಬೇಕು ಭತ್ತದಲ್ಲಿ? ಯಾಕಂದ್ರೆ ನೀರನ್ನು ಕಟ್ತಿರ್ತಾರೆ ರೈತರು ಸಾಮಾನ್ಯವಾಗಿ. ಭತ್ತದಲ್ಲಂತೂ ಸಾಮಾನ್ಯವಾಗಿ ನೀರು ಇದ್ದೇ ಇರ್ತದೆ ಮೇಲ್ಗಡೆ ಇರುವಂತ ಎಲೆಗಳಿಗೆ, ಅದನ್ನ ನಾವು ಸ್ಟೆಪ್ಲಿಂಗ್ ಮಾಡಬೇಕು. ಸೂರ್ಯನ ಕಿರಣಗಳಿಗೆ ಆದಷ್ಟು ತಾಗ್ಲಾರ್ದಂಗ ನಾವು ಏನಾದ್ರು ಸ್ಟೆಪ್ಲಿಂಗ್ ನೆರಳಲ್ಲಿ ಒಳ್ಳೇದು. ನಾವು ಇತ್ತೀಚಿನ ದಿನಗಳಲ್ಲಿ ಸುಮಾರು 100 acres ನಾವು ಡೆಮೋ ಅಂದ್ರೆ ಪ್ರಾತ್ಯಕ್ಷತೆಗಳನ್ನು ಮಾಡಿ ತೋರಿಸಿದ್ವಿ ರೈತರ ಹೊಲಗಳಲ್ಲಿ. ಅದರಲ್ಲೂ ಈ ನಮ್ಮ ಭಾಗದಲ್ಲಿರುವಂತಹ ಕಡ್ಲೂರು ಪ್ರದೇಶದಲ್ಲಿ ಎಲ್ಲಿ ಸಾವಯವ ಕೃಷಿನ ಬಹಳಷ್ಟು ಮಾಡ್ತಾ ಇದ್ದಾರೆ, ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ದಾರೆ, ಅಂತ ಪ್ರದೇಶದಲ್ಲಿ ನಾವು ಪ್ರಾತ್ಯಕ್ಷತೆ ಮಾಡಿದ್ದೀವಿ. ಅಲ್ಲಿ ನಾವು 30th day ನಾವು ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಪ್ರಾತ್ಯಕ್ಷ ಭತ್ತದ ಬೆಳೆಯಲ್ಲಿ. ಸೊ ತುಂಬಾ ಉತ್ತಮವಾದ ಪ್ರತಿಕ್ರಿಯೆ. ಪ್ರತಿ ಸಾರನು 1,00,000 ಬಿಡ್ಬೇಕಂತೀರಾ? ಪ್ರತಿ ಸಲನು 5 cards ಬಿಟ್ಬಿಡುತ್ತೆ. ಪ್ರತಿ ಸಲನು 5 cards. ಹೇಗೆ ಇದು ರೇಟ್, ಅದು ಹೇಗೆ ರೈತರಿಗೆ ಒಂದು ಕಾರ್ಡಿಗೆ ಎಷ್ಟಾಗತ್ತೆ? ಈಗ ನಮ್ಮ ಒಂದು ರಿವಾಲ್ವಿಂಗ್ ಫಂಡ್ ಕನ್ಸೆಪ್ಟ್ ಅಂತ ಏನಿದೆ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ, ಆ ಒಂದು ದಿಶೆಯಲ್ಲಿ, ಯಾಕಂದ್ರೆ ವಿಶ್ವವಿದ್ಯಾಲಯ ಮೇನ್ ಕರ್ತವ್ಯ ಏನಂತಂದ್ರೆ ಸರ್ವಿಸ್ ಓರಿಯೆಂಟೆಡ್ ಅಂತ ಏನಿರ್ತೀವಿ. ಸರ್ವಿಸ್ ಓರಿಯೆಂಟೆಡ್ ಆಗಿರೋದ್ರಿಂದ ನಾವು 1 cardಗೆ 20 rupees ಅಂದ್ರೆ ಒಂದ್ ಸಲ ನಾವು ರಿಲೀಸ್ ಮಾಡ್ತೇವೆ ಅಂದ್ರೆ 100 rupees 100 rupees ಆಗುತ್ತೆ. ಆಮೇಲೆ 7 times ನಾವು ಏನಾದ್ರು ರಿಲೀಸ್ ಮಾಡಿದ್ರೆ 700 rupees ಆಗ್ತದೆ. ವೆಚ್ಚನೂ ಕಡಿಮೆ, ಅದ್ರ ಜೊತೆಗೆ ಪರಿಸರದ ಬಗ್ಗೆ ಬಹಳಷ್ಟು ಕಾಳಜಿ ಇರುವಂತ ರೈತರು, ಪರಿಸರ ಹಾನಿ ಆಗುವಂತ ಕಡಿಮೆ ಆಗ್ಬೋದು. ಸೊ ಈ ರೀತಿ ಒಂದು ಈ ಪರತಂತ್ರ ಜೀವಿಗಳನ್ನು ನಾವು ಭತ್ತದ ಬೆಳೆಯಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಬಹಳಷ್ಟು ಈ ಒಂದು ಡಿಮ್ಯಾಂಡ್ ಅಂತ ಏನು ಹೇಳ್ತೀವಿ ಟ್ರೈಕೋ ಕಾರ್ಡ್ಗೆ ಡಿಮ್ಯಾಂಡ್ ಇರುವಂತದ್ದು ಕ್ಷೇತ್ರ ಯಾವುದು ಅಂತಂದ್ರೆ ಕಬ್ಬಿನ ಕ್ಷೇತ್ರ. ಕಬ್ಬಿನ ಬೆಳೆಯಲ್ಲಿ ಅದರಲ್ಲೂ ಕೂಡ ನಮಗೆ ಈಗ ಬಳ್ಳಾರಿಯಿಂದ ಅಂದ್ರೆ ಹೂವಿನ ಹಡಗಲಿ ಸುತ್ತಮುತ್ತ ಬಹಳಷ್ಟು ಏರಿಯಾ ಒಂದು ಕಬ್ಬಿನಲ್ಲಿದೆ. ಅದೇ ರೀತಿ ನಮ್ಮ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಮತ್ತು ನಮ್ಮ ಸುರ್ಪುರ್ನಲ್ಲಿ ಒಂದ್ ಸ್ವಲ್ಪ ಬೇಡಿಕೆ ತುಂಬಾನೇ ಬೇಡಿಕೆ ಬರ್ತಾ ಇದೆ. ಅದರಲ್ಲೂ ಗಂಗಾವತಿ ಸುತ್ತಮುತ್ತಲೂ ಬಹಳಷ್ಟು ಏರಿಯಾ ಇದೆ, ಈ ಕಬ್ಬಿನ ಏರಿಯಾ ಇದೆ, ಅಲ್ಲಿಂದ ಕೂಡ ನಮಗೆ ಬಹಳಷ್ಟು ಈ ಒಂದು ಟ್ರೈಕು ಕಾರ್ಡ್ ಪರತಂತ್ರ ಜೀವಿಗಳ ಬಗ್ಗೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ. ಹೇಗೆ ಇದನ್ನ ರೈತರು ಬಳಸುವಾಗ ಯಾವುದೇ ಒಂದು ಕೀಟನಾಶಕವನ್ನ ಸಿಂಪರಣೆ ಮಾಡಿ, ಅದು ಒಂದೇ ಒಂದು ಸಣ್ಣ ಒಂದು ಹಿಕ್ಕಪ್ ಅಂತ ಏನ್ ಕರಿತೀವಿ ಅದನ್ನ ಅದನ್ನ ಓವರ್ಕಮ್ ಮಾಡಿದ್ರೆ ನಾವು ಏನಂತ ಈ ಒಂದು ಅಲ್ಲ, ಇದು ಟ್ರೈಕೋಗ್ರಾಮ ಬಳಸುವ ಉದ್ದೇಶನೇ ಕೀಟನಾಶಕ ಇಲ್ಲಾಂದ್ರೆ ಕೀಟ ಹತೋಟಿ ಮಾಡುವಂತ ವಿಧಾನ, ಅದಕ್ಕೆ ಕೀಟನಾಶಕ ಬಳಸುವಂತ ಪ್ರಶ್ನೆನೆ ಬರುದಿಲ್ಲ. ಹೌದು ಸರ್. ಆಮೇಲೆ ತಾವ್ ಹೇಳದ ಹಾಗೆ ಈಗ ನಾವು ಭತ್ತದಲ್ಲಿ ಹಂಗೆ 30 ದಿನಕ್ಕೆ ಅಂತ ಹೇಳಿದೀವಿ, ಅದೇ ರೀತಿ ಕಬ್ಬಿನಲ್ಲಿ ಕೂಡ 60 ದಿನ. ನಾವು ಈಗ ರಟೂನ್ ಕ್ರಾಪ್ ಆದ್ರೂ ಆಗಿರ್ಬೋದು ಅಥವಾ ಫ್ರೆಶ್ ಕ್ರಾಪ್ ಇದ್ರು ಕೂಡ 2 ತಿಂಗಳಾದ ನಂತರ ನಮ್ಗೆ ಯಾವಾಗ ಸುಳಿ ಬೀಳೋದು ಶುರು ಆಗ್ತದೋ, ಸಾಮಾನ್ಯವಾಗಿ ರೈತರು ಸುಳಿ ಬೀಳದ ಅಥವಾ ಈ ಕಡೆ ನಾವು ಹಡಗಲಿ ಕಡೆ ಎಲ್ಲ ಹೋಗಿದ್ದು ಅದಕ್ಕೆ ಮಂಡಕ್ಕಿ ಹುಳ ಅಂತ ಹೇಳ್ಬಿಡ್ತಾರೆ. ಈ ಮಂಡಕ್ಕಿ ಹುಳ ಶುರು ಆಗದೆ ಯಾವಾಗ 2 ತಿಂಗಳಾದ ನಂತರ ನಮ್ಮ ಬೆಳೆ 2 ತಿಂಗಳಾದ ತಕ್ಷಣ, ಅಂತ ಒಂದು ಸಂದರ್ಭದಲ್ಲಿ ಸುಮಾರು 5 ಅಥವಾ 6 ಸಲ ನಾವು ಏನಾದರೂ ಈ ಒಂದು ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳನ್ನ ನಾವು ಬಿಡುಗಡೆ ಮಾಡಿದಲ್ಲೇ ಆದ್ರೆ ಪರಿಸರ ಸ್ನೇಹಿಯೂ ಆಗುತ್ತೆ, ಅದ್ರ ಜೊತೆಗೆ ನಿಚ್ಚಳವಾಗಿ ನಮಗೇನದ ಅಂತಂದ್ರೆ ಈ ಒಂದು ಕೀಟನ ನಿರ್ವಹಣೆ ಮಾಡಬಹುದು. ಈ ಒಂದು ಟ್ರೈಕೋಕರ್ಮ ಪರತಂತ್ರ ಜೀವಿಗಳು ಕಬ್ಬಿನಲ್ಲಿ ಸಹ ಇದನ್ನ ಹಾಗೆ ಸ್ಟೆಪ್ಲಿಂಗ್ ಸೇಮ್ ಪ್ರೊಸೀಜರ್ ನಾವು ಫಾಲೋ ಮಾಡ್ತೀವಿ. ಅಲ್ಲೂ ಕೂಡ ಈ ಸೂರ್ಯನ ಕಿರಣಗಳಿಗೆ ಬೀಳದ ಹಾಗೆ ಎಲೆಗಳಿಗೆ ಸ್ಟೆಪ್ಲಿಂಗ್ ಮಾಡಿಸ್ತಾ ಮಾಡಬಹುದು. ಬಹಳ ಸರಳವಾದಂತ ವಿಧಾನ ಮತ್ತು ಬಹಳ ಒಳ್ಳೆ ಪರಿಣಾಮಕಾರಿ ಅಂತ ವಿಧಾನ ಅಂತ ಹೇಳ್ಬೋದು. ಹೇಗೆ ಈ ಕಾರ್ಡ್ ಬೇಕಾತಂದ್ರೆ ನಮ್ಮನ್ನ ಸಂಪರ್ಕ ಮಾಡ್ಬೇಕಾದ್ರೆ ರೈತರು ಸರ್ ನಿಮ್ಮ ಫೋನ್ ಸಂಖ್ಯೆನ ಕೊಡ್ತೀರ ರೈತರಿಗೆ? 9444971755 9444972175 ರೈತರು ಈ ಫೋನ್ ಸಂಖ್ಯೆಗೆ ಸಂಪರ್ಕ ಮಾಡಿ ಟ್ರೈಕೋಗ್ರಾಮ ಕಾರ್ಡ್ಗಳು ಬೇಕಾಗಿತ್ತಂದ್ರೆ ಪರತಂತ್ರ ಜೀವಿಯ ಕಾರ್ಡ್ಗಳು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬಯೋ ಕಂಟ್ರೋಲ್ ಲ್ಯಾಬೊರೇಟರಿಯಲ್ಲಿ ಸಿಗ್ತಾ ಇರ್ತವೆ. ಡಾಕ್ಟರ್ ಅರುಣ್ ಕುಮಾರ್ ಹೊಸಮನೆಯವರು ಹೇಳಿದ ಹಾಗೆ ಭತ್ತದ ಬೆಳೆಯಲ್ಲಿ ಬರ್ತಕ್ಕಂಥ ಈ ಒಂದು ಕಾಂಡ ಕೊರಕ, ಹಾಗೆಯೇ ಕಬ್ಬಿನ ಬೆಳೆಯಲ್ಲಿ ಬರ್ತಕ್ಕಂಥ ಈ ಸುಳಿ ಸಾಯ್ತಕ್ಕಂಥ ಹುಳ ಸುಳು ಮತ್ತು ಕಾಂಡ ಕೊರಕ, ಕಬ್ಬಿನಲ್ಲಿ ಬರ್ತಕ್ಕಂಥ ಕಾಂಡ ಕೊರಕದ ಹತೋಟಿಗಾಗಿ ಯಾವುದೇ ಕೀಟನಾಶಕವನ್ನು ಸಿಂಪರಣೆ ಮಾಡದೆ ಈ ಟ್ರೈಕೋಗ್ರಾಮ ಕಾರ್ಡ್ಗಳನ್ನು ಬಳಸೋದ್ರ ಮುಖಾಂತರ ಹತೋಟಿಯನ್ನು ಮಾಡಬಹುದು. ರೈತರು ಈ ಒಂದು ತಂತ್ರಜ್ಞಾನದ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡ್ಕೊಂಡು ಈ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡೋದ್ರಿಂದ ಪರಿಸರ ಸ್ನೇಹಿಯಾದಂಥ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಅನುಕೂಲವಾಗುತ್ತೆ. ಒಳ್ಳೆಯದು ಡಾಕ್ಟರ್ ಅರುಣ್ಕುಮಾರ್ ಹೊಸಮನೆಯವರೇ, ಈ ಟ್ರೈಕೋಗ್ರಾಮ ಪರತಂತ್ರ ಜೀವಿ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧವರೇ, ಇದುವರೆಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಜೈವಿಕ ಕೀಟ ಹತೋಟಿ ಪ್ರಯೋಗಾಲಯದಿಂದ ಬಿಡುಗಡೆಗೊಂಡಿರುವ ತಂತ್ರಜ್ಞಾನ ಕುರಿತು ಡಾಕ್ಟರ್ ಅರುಣ್ಕುಮಾರ್ ಹೊಸಮನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮುಂದಿನ ಕಾರ್ಯಕ್ರಮವನ್ನು ಕೇಳೋಣ. ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ಗುರುರಾಜ್ ಅವರ ಕುರಿ ಸಾಕಾಣಿಕೆಯ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಗುರುರಾಜ್ ತಡಕಲ್ ಅಂತೇಳಿ, ಇವರು ಮಾನ್ವಿ ತಾಲೂಕಿನ ರೈತರು ಮತ್ತು ಗ್ರಾಮೀಣ ಭಾಗದ ಕಲಾವಿದರು. ತತ್ವಪದಗಳನ್ನು, ನಾಟಕದ ಹಾಡುಗಳನ್ನು, ಜೊತೆಗೆ ಹಾರ್ಮೋನಿಯಂಗಳನ್ನು ಇವು ನುಡಿಸ್ತಾ ಈ ಗ್ರಾಮೀಣ ಕಲೆಯನ್ನು ಉಳಿಸ್ಕೊಂಡು ಹೋಗೋರು. ಜೊತೆಗೆ ಕೃಷಿ ಇದೆ, ಕುರಿ ಸಾಕಾಣಿಕೆ ಇದೆ. ಒಟ್ಟಿನಲ್ಲಿ ಇವರ ಒಂದು ಹವ್ಯಾಸಿ ಕಲೆಯ ಅನುಭವಗಳನ್ನು ಜೊತೆಗೆ ಈ ಕುರಿ ಸಾಕಾಣಿಕೆ ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಗುರುರಾಜ್ ಅವರೇ, ಹೇಳ್ರಿ, ಈಗ ನಿಮಗೆ ವಯಸ್ಸು ಎಷ್ಟು ರೀ? ವಯಸ್ಸು ಈಗ 46 ಸರ್. ಒಕ್ಕಲ್ತನ ಮೂಲ ಮನೆತನ ಅಥವಾ ಏನು ಏನಿತ್ತು, ಬಿಸ್ನೆಸ್ ಇತ್ತು, ಒಕ್ಕಲ್ತನ ಇತ್ತು ಸರ್? ಒಕ್ಕಲ್ತನ ಸರ್, ಮೊದಲಿಂದ ಒಕ್ಕಲ್ತನ ಸರ್. ಭೂಮಿ ಎಷ್ಟದ? ಭೂಮಿ 14 ಎಕರೆ ಸರ್. ನಾವು 5 ಮಂದಿ ಅಣ್ಣತಂಬರು. ನಾನು ಸಣ್ಣ ಲಾಸ್ಟ್ 4 ಮಂದಿಯಿಂದ ನಾನು ಲಾಸ್ಟ್ ಅಂತ. ಈಗ ಮನುಷ್ಯಕ್ಕೆ 3-3 ಎಕರೆ ಬಂದ ಸರ್. 3-3 ಎಕರೆ ಒಕ್ಕಲ್ತನ ಇದೆ, ಜೊತೆಗೆ ಕುರಿ ಸಾಕಾಣಿಕೆ ಇದೆ. ಕುರುಸ ಈಗ ನಮ್ಮ ಕೈ ಮೇಲೆ ಆಯ್ತು ಸರ್, ಕುರಿ ಸಾಕಾಣಿಕೆ ಅಂತ. ನಮ್ಮ ಜೊತೆ ಇದ್ದಾಗ ಕುರಿ ಸಾಕಾಣಿಕೆ ಇರಲಿಲ್ಲ? ಇಲ್ಲ ಸರ್, ಇಲ್ಲ ಸರ್, ನಮ್ಮ ಕೈಮೇಗೆ ಈಗ 3 ವರ್ಷದಿಂದ ಕುರಿ ಸಾಕಾಣಿಕೆ ಮಾಡೀವಿ ರೀ. ಒಕ್ಕಲ್ತನ ಇದೆ ಮೇಲೆ ಮತ್ತೆ ಮೇಲೆ ಸಂಗೀತ ಕಾರ್ಯಕ್ರಮ ಹಂಗೆ ಇಲ್ಲೇನ ಇದು ತತ್ವ ಪದಗಳು ಇಲ್ಲೇನ ಕಾರ್ಯಕ್ರಮ ಭಜನೆ ಕಾರ್ಯಕ್ರಮ ಇದ್ರೆ ರಂಗಪ್ಪ ಮಾಸ್ಟರ್ ಅಣ್ಣವರು ಇನ್ನು ಹೊರಗಡೆ ಯಾರ್ಯಾರು ಕಲಾವಿದ್ರು ಹೇಳಿದ್ರೆ ಅಂತಂಥ ಕಾರ್ಯಕ್ರಮಕ್ಕೆ ಹೋಗಿ ಮಾಡೀವಿ. 3-8 ಕಾರ್ಯಕ್ರಮ ಮಾಡೀವಿ ರೀ. 3 ಎಕರೆ ಭೂಮಿ ಇದ್ಕೊಂಡು ಯಾಕೆ ಕುರಿ ಸಾಕ್ಬೇಕಂತ ಅನಿಸ್ತು? ಕುರಿ ಸಾಕ್ಬೇಕಂದ್ರೆ ಭೂಮಿಯಲ್ಲಿ ಏನು ಸ್ವಲ್ಪ ಮತ್ತೆ ಲಾಭ ಆಗಲಾರ್ದಂಥ ಕೆಲಸ ಬಂತ್ರಿ. ಮತ್ತು ಆಮೇಲೆ ಬರೀ ಲಕ್ಷಣ ಕಚ್ಚಿತೆ. ಮತ್ತೆ ಅಂತಾರೋ ಅಣ್ಣ ಅಂತಾರೋ ಸುಮ್ಮನೆ ಉಡ್ರದೇವ ಮನೆ ನಾಲ್ಕು ಉಡ್ರದೇವ. ನನಗೆ 4 ಮಂದಿ ಮಕ್ಕಳು ರೀ, 3 ಗಂಡಮಕ್ಕಳು 1 ಹೆಣ್ಮಗಳು. ಮತ್ತು ಇರೋ ಹುಡುಗ ಕೈ ಬಂದ ನಾವು ಸುಮ್ಮನೆ ಯಾಕೆ ಇದು ಮಾಡ್ತೀವಿ, ಒಂದು 4 ಕುರಿ ಪರಿ ಮಾಡ್ಕೊಂಡ್ರೆ ಲಾಭ ಬರ್ತೈತೆ ಅಂತಂಥ ಅವ್ರ ಅಣ್ಣ ಅಂತ ದೊಡ್ಡವ್ರು ಹಿರಿಯರು ಹೇಳಿದಕ್ಕೆ ಹಂಗಾರೆ ಮತ್ತೆ ನಾನು ಒಂದಿಷ್ಟು ಕುರಿ ಆಡ್ತೀನಿ. ಮೊದಲು ಒಂದು 10 ದಿನ ಆಡ್ತಾ ಬಂದಿರಿ, ಆಮೇಲೆ ಮತ್ತೆ ಆಡು ಕೊಟ್ಟು ಒಂದು 30 ಕುರಿ ತಗೊಂಬಂದು ಒಂದು 50 ಹಾಗೆ ಓಸ್ಕಲ್ತು. ಹಿರಿಯ ಹುಡುಗ ಹಿರಿಯ ಮಗ ಅವಾಗ ಆತ ಕುರಿ ಎಲ್ಲ ನೋಡಿಕೊಂಡು ಹೋತಾನ, ಈ ಕಡೆ ಹಂಗೆ ಒಕ್ಕಲ್ತನ ನೋಡಿಕೊಂಡು ಹೋತಾನ. ನಾವು ಸ್ವಲ್ಪ ಹಂಗೆ ಅವರಿಗೆ ಹೆಲ್ಪ್ ಮಾಡಿದ್ವು. ಮತ್ತು ಯಾವ ಕಾರ್ಯಕ್ರಮ ಬಂದ್ರೆ ಇಕ್ಕ ಹೊರಗಡೆ ಹೋಗುತ್ತು ಅಂತಂದ್ರೆ ಮಕ್ಕಳು 4 ಜನ, 3 ಮಂದಿ ಗಂಡು ಮಕ್ಕಳು, ಒಬ್ಬಕ್ಕೆ ಹೆಣ್ಮಕ್ಳು, ಒಬ್ಬತ ಕುರಿ ಮೇಯಿಸಲಿ, 3 ಮಂದಿ ಸಾಲಿ ಓದ್ಲಿ ಅಂತೇಳಿ ಒಬ್ಬರಿಗೆ ಬೇರೆ ಬೇರೆ ಉದ್ಯೋಗ ಒಂದು ಅನುಕೂಲ ಮಾಡಿಕೊಟ್ರಿ. ಹಂಗೆ ಹಂಗಾಗೈತೆ ಸರ್. 3 ಸಾಲಿ ಓದ್ತಿದ್ದಾರೆ, ಹೆಣ್ಮಗಳು ಡಿಗ್ರಿ ಓದ್ತಾಳೆ ಸರಿ ಸರ್, ಡಿಗ್ರಿ ಓದ್ತಾಳೆ. ಒಬ್ಬತ್ತ 9th ಓದ್ತಾನೆ, ಒಬ್ಬತ್ತ 10th ಓದ್ತಾನೆ. ಮತ್ತೀಗ ಇರತ್ತಂತ ಒಬ್ಬ 5ನೇ ಕ್ಲಾಸ್ ಓದಿ ಬಿಟ್ಬಿಟ್ಟಾನೆ ಸರ್. ನಾವೇನಿತ್ತ ನಾವು 9th ಓದಿ ಆಗ್ಬಿಟ್ಟಿವಿ ಸರ್. ಮತ್ತು ಹೊರಗಡೆ ಕೆಲಸ ಮಾಡ್ಕೊಂತ ಒಕ್ಕಲ್ತನ ಮಾಡ್ಕೊಂತ ಹೊಂಟಿವಿ ಸರ್. ಗುರುರಾಜ್ ಅವ್ರೀಗ 3 ಎಕರೆ ಭೂಮಿಯಲ್ಲಿ ಲಾಸ್ ಅಂತ ಯಾಕೆ ಅನಿಸ್ತು ನಿಮ್ಗೆ? ಲಾಸ್ ಅಂತ ಯಾಕೆ ಅನಿಸ್ತದೆ? ಮಳೆ ಸರಿಗೆ ಬರಲಾರ್ದ, ಮತ್ತು ಆಮೇಲೆ ಒಂದ್ಸಲ ಇದು ಬೆಳೆ ಮೇಲೆ ಏನಾರು ರೋಗ ಬಂದು, ಮತ್ತು ಒಂದ್ಸಲ ಮೂವಲ್ಲಿ ಎಳದಂಡಿ ಒಳಗೊಳಿದೇವೆ ಸರ್, ಒಂದ್ಸಲ ಅಳ ಬಂದು ಒಕ್ಕಂಬಿಟ್ಟಿದ್ದೀವಿ, ಒಂದು ಏನೋ ಲಾಸ್ ಆಗಿದೆ, ರೈತರು ಲಾಸ್ ಆಕ್ಯಂತ ಹಿಂಗೆ ಹಾಕ್ಯಂತ ಬಂತ್ರಿ. ಮತ್ತು ಬಂದಕ್ಕನ ಮತ್ತು ಈಗ ಕುರಿಂದ ಯಾವುದೋ ಒಂದು 1 ರೂಪಾಯಿ ಖರ್ಚಿಗೆ ಮರ್ಚಿಗೆ ಯಾವುದಕ್ಕನ ಅನುಕೂಲ ಆಗುತ್ತಂತಂತಂದು ಮತ್ತು ಅದ್ರ ಮ್ಯಾಗ ಹಂಗೆ ಸಣ್ಣ ನಡೆದ್ರೆ ಆದ್ರೆ ಈಗ 3 ಎಕರೆ ಗದ್ದೆ ನೆಚ್ಚೀನಿ ಸರ್, ಒಂದು 2 ಎಕರೆ ಜೋಳ ಬಿತ್ತೀನಿ. ಹಂಗೆ ಒಕ್ಕಲ್ತನ ನಾ ಮಾಡ್ಕೊಂತ ಹೋತು, ಹಂಗೆ ಹುಡ್ರ ನಾವು ಆಸರ ಆಗ್ತಾರೆ. ಸ್ವಂತ ಮಾಡ್ತೀರ ಅಥವಾ ಏನೋ ಇನ್ನೊಬ್ಬರದು ಬೇರೆ ಹೊಲ ಏನಾರು ಲೀಸ್ ತೊಗೊಂಡು ಮಾಡ್ತೀರಿ? ಮೊದಲು ಲೀಜಿಗೆ ಪಾಜಿಗೆ ಮಾಡ್ಕೊಂತ ಬನ್ನಿ ಸರ್, ದನವಳ್ಳಿ ಲೀಜಿ, ದನವಳ್ಳಿಯಲ್ಲಿ ಮಾಡೀನಿ, ನಮ್ಮೂರಲ್ಲಿ ಗದ್ದೆಗಳು ಲೀಜಿಗೆ ಮಾಡಿದ್ದೆ. ಇವೆಲ್ಲ ನಾನು ಲಾಸ್ ಬರ ಸಲುವಾಗಿ ನಮ್ಮ ಮನೆಗಳು ಅಷ್ಟೇ ಮಾಡ್ಕೊಂತ ಕೂತೀನಿ, ನಮ್ಮ ಮನೆಯವ್ರಿಗಳು ಅಷ್ಟೇ ಮಾಡ್ಕತ್ತೀನಿ ಸರ್. ಏನೇನು ಹಾಕೊಂಡಿದ್ರಿ ಅವಾಗ ನಿಮ್ಗೆ ಲಾಸ್ ಆತಲ್ಲ, ಈಗ ಬರೀ ಕವಳೆ ಎತ್ತಿತ್ತ ಏನು ಸರ್? ಬರೀ ಭತ್ತ ಹಾಕಿದ್ದೀವಿ ಸರ್, ಅದಾಗಿದ್ರೆ ಅದರಲ್ಲಿ ಲಾಸ್ ಹಾಕತ್ತಿರಿ. ಮತ್ತೀಗ ನಮ್ಮ ಮನೆಗಳಂತ ಅವು ಸ್ವಲ್ಪ ಟ್ಯಾಲೆಂಟ್ ಇದ್ರು, ನೀರು ಕೂಡ ಸರಿ ಬರ್ತಿದ್ದಿಲ್ಲ, ಅದಕ್ಕೆ ಬಿಟ್ಕೊಂಡು ಬರೀ ಲೀಜಿಗೆ ಮಾಡಕ್ಕೆ ಹಚ್ಚಿದ್ವಿ ರೀ. ಮತ್ತು ಲೀಜಿನೊಳ್ದಾಗ ನಾವು ಲೀಜ್ ಕೊಟ್ಟು ಗೊಬ್ಬರ ಹಣ್ಣು ಕೊಟ್ಟು ಏನು ಉಳಿತಾಯ ಆಗ್ಲಂತ ಕಾಶಿ ನಮ್ಮಲ್ಲಿ ಏಟನ್ನು ಬರಲು, ಅದು ಲಾಭ ಆದ್ರೆ ನಮ್ಗೆ ಗರ್ತಲು ಕ್ಷಣ ನಮ್ಗೆ ಗರ್ತಂತ ಕಾಶಿ ನಮ್ಮ ಮನೆಯವ್ರುಗಳು ನಾವು ಮಾಡ್ಕೊಂಡು ಹೊಂಟೀವಿ ಸರ್. ಈಗ ಸದ್ಯಕ್ಕೆ 40-50 ಕುರಿ ಇದಾವೆ ಅಂತ ಹೇಳಿದ್ರಿ. ಪ್ರಾರಂಭದಲ್ಲಿ ಏನು ಆಡು ಸಾಕಾಣಿಕೆ ಚಲೋ ಅಂತೀರಾ, ಕುರಿ ಸಾಕಾಣಿಕೆ ಮಾಡೋ ಚಲೋ ಅಂತೀರಾ? ಸರ್, ನಮ್ಗೆ ಸ್ಟಾರ್ಟಿಂಗು ಮತ್ತು ದುಡ್ಡು ತರಕ್ಕೆ ದುಡ್ಡಿದ್ದಿಲ್ಲ. ಆಡು ಆದರೆ ಚಲೋ ಅದು, ಯಾಕಂದ್ರೆ ಸತ್ಯ ಪಿಂಜಿದ್ದಂಗೆ ಅದು ಲಾಭ ಆಗುತ್ತೆ ಜಲ್ದಿ. ವಾರದ ವರ್ಷದಾಗ 2 ಸೂಲಿತೇವೆ ಅಂತ ಹೇಳಿದ್ರಿ ಅಂತ ಅಣ್ಣವರು, ಅದಕ್ಕೆ ಒಂದು 15 ಆಡ್ತಾ ಇದ್ವಿ. ಅದರಿಂದ ಒಂದು 30 ಆಡೋದು, ಆಮೇಲೆ ಮತ್ತೆ ಒಂದಿಷ್ಟು ನಾವು ಕೈಲಿಂದ ದುಡ್ಡು ಹಾಕಿ ಅದ್ರ ಒಂದಷ್ಟು ದುಡ್ಡು ತಗೊಂಡು ಒಂದು 3.5 ಲಕ್ಷ ಕೊಟ್ಟು ಒಂದು 30 ಕುರಿ ತೊಗೊಂಬಂದ್ರಿ. ಆ ಕುರಿ ಆದ್ರಪ್ಪ ಅಂತಂದ್ರೆ ಜಗ್ಗಿ ತಿರ್ಗಂಗಿಲ್ಲ, ಸ್ವಲ್ಪ ಎಲ್ಲೇನು ಮೇವು ಇಟ್ಕೊಂಡ್ಬಿಡ್ತಾವ, ಇವು ಆಡಿಗಾದ್ರೆ ಗಿಡ ಗಂಟೆ ಬೇಕು ಅಂತಂತ ಹೇಳಿದಾಗ ಕುರಿ ತೊಗೊಂಬಂದ್ರಿ. 2 ವರ್ಷ ಆಯ್ತು ಕುರಿ ತೊಗೊಂಬಂದ್ರಿ ಸರ್, ಕುರಿಲಿಂದ ಹಂಗೆ ಸಣ್ಣಗೆ ನಡೆದೈತೆ ಸರ್. ನಿಮಗೆ ಮೇಯ್ಸಕ್ಕೆ ಗುಡ್ಡ ಬಯಲು ಏನು ಐತೆ ಈ ಕಡೆ? ಇಲ್ಲ ಸರ್, ಇಲ್ಲಿಗೆ ಈಗ ಸ್ವಲ್ಪ ಈಗ ಬಿತ್ತಿದ ಜೋಳ ಪಾಳಿ ಬಿತ್ತಿದಾಗಷ್ಟೇ ಸ್ವಲ್ಪ ತ್ರಾಸ ಆಗುತ್ತೆ ಸರ್. ಆಮೇಲೆ ಮತ್ತೆ ನಾಳೆ ಎಳ್ಳ ಮಚ್ಚಲಿದ್ದ ಸ್ಟಾರ್ಟಿಂಗ್ ಆಗುತ್ತೆ, ಜೋಳ ಕೊಯ್ಯೋದು ಕದ್ದಿ ಕೊಯ್ಯೋ ನಡೀತೇವಲ್ರಿ, ಅವ್ರ ಭೂಮಿ ಹಂಗೆ ಅಡ್ಡಕ್ಕೆ ಅದಾಡಿರ್ತಾವ್ರು. ಈಗ ಒಂದು ತಿಂಗಳು ಸ್ವಲ್ಪ ತ್ರಾಸ ಆಗುತ್ತೆ. ಏನಾದ್ರು ಹಸಿರು ಹುಲ್ಲು ಇವು ಏನಾದ್ರು ಕಾಳು ಕಡೆ ಹಾಕ್ತಿರೇನು? ಇಲ್ಲ ಸರ್, ಏನಾಗಿಲ್ಲ ಸರ್, ಮರಿಗಳಿಗಷ್ಟೇ ಮನೆ ಮುಂದೆ ಸರ್ ಪಿಳಿ ಪೀಸರ್ ಅಂತ ದುಕ್ಕಂತ ಸರ್. ಮತ್ತು ಈಗಂತ ಈಗ ಆ ಕಡೆ ಗುಡ್ಡು ಬಿಟ್ಟಿವಿ ಸರ್, ಈ ವರ್ಷ ಅಲ್ಲಿ ಬಗಲ್ಗುಡ್ಡ ಅಂತಂದು ಬಗಲ್ಗುಡ್ಡ ಕಡೆ ಬಿಟ್ಟಿವಿ ಅವ್ರು. ಈ ವರ್ಷ ಬಿಟ್ಟಿವಿ ಸರ್, ಎಲ್ಲ ಪರವಲ್ಲ, ಒಂದು ಅನುಕೂಲ ಐತ್ರಿ. ಈಗ ಗುರುರಾಜ್ ಅವರು, ಈಗ ಕೃಷಿ ಒಕ್ಕಲ್ತನ ಮತ್ತು ಈ ಕುರಿ ಸಾಕಾಣಿಕೆ ಎರಡನ್ನು ನೋಡಿದಾಗ ನಿಮ್ಗೆ ಅನುಕೂಲ ಯಾವುದು ಅಂತ ಅನಿಸುತ್ತೆ ಸರ್? ಈಗ ನಾವು ವಾತಾವರಣಕ್ಕೆ ನೋಡಿದ್ರಪ್ಪ ಅಂತಂದ್ರೆ ಇದು ಕುರಿದು ಅನುಕೂಲ ಅನಿಸುತ್ತೆ ಸರ್. ನಾನು ಚಿಕ್ಕಂದಿಲ್ಲದ ಸಣ್ಣದಿಲ್ಲದ ನಾವು ಒಕ್ಕಲ್ತನ ಮಾಡ್ಕೊಂತ ಬಂದೀನಿ, ಬಿತ್ತೀನಿ, ಅರಿಗಿನ ಓಟ್ ಮಾಡೀನಿ ಸರ್, ಓಟ್ ಮಾಡ್ಕೊಂತ ಬಂದೀನಿ ಸರ್. ಆದರೆ ಈಗಿನ ವಾತಾವರಣಕ್ಕಂದ್ರೆ ಇದು ಸ್ವಲ್ಪ ಕುರಿದು ಉತ್ತಮ. ರೊಕ್ಕ ಬೇಕಪ್ಪ, ಒಂದು ಏನಾರು ಒಂದು ಕೈ ಕಟ್ಟತ್ತಪ್ಪ ಅಂತಂದ್ರೆ ಒಂದು ಯಾವ್ದಾರು ಒಂದು ಮರಿ ಹಿಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ನಡೀತದೆ. ಅನುಕೂಲ ಐತೆ ಸರ್, ಅನುಕೂಲ ಐತೆ ಸರ್. ಇನ್ನೊಬ್ರು ನಾವು ಇನ್ನೊಂದು ತಾಸು ಬಿಟ್ಟು ಕೊಡ್ತು ಅಂತಂದ್ರೆ ಅರ್ಧ ತಾಸಿಗೆ ಬಂದಿರ್ತಾರೆ ದುಡ್ಡು. ತಾಸು ಅಂದ್ರೆ ಅರ್ಧ ತಾಸಿಗೆ ನಾವು ಮಾರ್ಕೆಟ್ ಹೋದಪ್ಪ ಅಂತಂದ್ರೆ ಮನೆ ಮುಂದೆ ನಿಂತಿರ್ತಾರೆ ತಗೊಳ್ಳೋರು. ಹೌದು ಸರ್, ಇದು ಮಾತ್ರ ಸತ್ಯ ಸರ್. ಟಗರ್ ಎಷ್ಟು ಅದಾವ, ಕುರಿ ಎಷ್ಟು ಅದಾವ, ಆಡು ಎಷ್ಟು ಅದಾವ ನೀವು? ಇಲ್ಲ ಸರ್, ಈ ಟಗರ್ ಅಂತ ಕುರಿ ಮಗ ಅಂತ ಮತ್ತೆ ಅವಕ್ಕೆ 2 ಟಗರ್ ಅಂತ ಬಿಟ್ಕೊಂಡಿವ್ರಿ. ಒಂದು 30 ಕುರಿ ಇದ್ದಾವೆ, ಒಂದು 15-20 ಮರಿ ಇದೆ ಸರ್ ಈಗ. ಹ್ಞೂ ಸರ್. ಅಂದಾಜಿಗೆ ಒಂದು ವರ್ಷಕ್ಕೆ ಎಷ್ಟು ಮರಿಗಳು ಬರ್ತಾವೆ? ಒಂದು 30-35-40 ಸನಕ್ಕೆ ಬಿಡ್ತಾವೆ ಸರ್ ಕುರಿ. ಈಗ ವರ್ಷಕ್ಕೆ ಒಂದು ಸೂಲಿ ಇದೆ ಅಂತ ಹೇಳ್ತಾರೆ ಸರ್. ಈಗ ನಮ್ಮ ಕೈ ಯಾವಾಗ ಬಂದಾಗ ನನಗೆ ಗೊತ್ತಿದ್ದು ಮಾತಂತಂದ್ರೆ ವರ್ಷಕ್ಕೆ 2 ಸೂಲಿ ಇದಾವೆ ಸರ್ ನಮಗೆ. ಮೇಯಿಸ್ತಪ್ಪ ಅಂತಂದ್ರೆ ಒಂದು ಊಟ ಸರಿ ಸಿಕ್ತಪ್ಪ ಅಂತ 2 ಕಾಲಿದ್ದು ಮಾಡಿದ್ರು ಕುರಿ ಮೊನ್ನೆ ಮಾಡಿದಾರೆ. ಮತ್ತು ಏ ವರ್ಷಕ್ಕೊಂದು ಸೂಲಿ ಇತ್ಯಾವ ಅಂತ ಹೇಳ್ತಿದ್ರು. ಮತ್ತು ಈಗ ಅಂತ 2 ಸೂಲಿ ಅಂತ ಏಕೈತೇವೆ. ಮತ್ತು ಏನವ ಸ್ವಲ್ಪ ಚಲೋತ್ತಾಗಿ ಮೇಯಿಸಿದ್ರಪ್ಪ ಅಂತಂದ್ರೆ ಸ್ವಲ್ಪ ಮತ್ತೆ ಕುರಿ ಒಂದೊಂದು ತಳಿ ಏನು ಹೇಳ್ತಾಳ್ರಿ ಸರ್, ಅದರಂಗೆ ನೀರು ಹೋಗಿ ಎಳೆ ಮೇರಿ ಕೂಡ ಹಾಲು ಕುಡಿಸಿದ ಮೇಲೆ ಅವಾಗ ಐದು ವರಿ ಆರು ತನ ಓದ ಸರ್, ಆರು ಸಾವಿರದ ಒಂದು ಮರಿ ಮಾಯ್ಕೆ ಮಾಡ ಸರ್. ಜೊತೆಗೆ ಈಗ ಒಂದು ವರ್ಷಕ್ಕೆ ಅಂದಾಜಾಗಿ ಒಂದು 30-40 ಮರಿಗಳು ಹಾಕಿದ್ರಪ್ಪ ಅಂತಂದರೆ ಎಷ್ಟು ಉಳಿಬೋದು ನಿಮಗೆ? ಎಷ್ಟು ಉಳಿಕ್ರಿ ಸರ್? ಮತ್ತೆ ಅದ್ರಾಗ ಟಗರ್ ಮರಿ ಉಳಿದದ್ದು ಲಾಭ ಸರ್ ನಮ್ಗೆ, ಟಗರ್ ಮರಿ ಹುಟ್ಟಿದ್ವು ಲಾಭ. ಹೆಣ್ಣು ಮರಿ ಅಂತ ಮಾರಕ್ಕೆ ಬರಲ್ಲ ಸರ್, ಯಾಕಂದ್ರೆ ನಾವು ಬೆಳವಣಿಗೆ ಮಾಡಿರಲ್ಲ ಸರ್, ಬೆಳವಣಿಗೆ ಮಾಡಲ್ರ ನಾವು ಅವು ಹೆಣ್ಣು ಮರಿ ಅಂತ ಮಾರಾಗಲ್ಲ, ಟಗರ್ ಮರಿ ಏಸು ಬಂದು ಮಾರ್ತು ನಾವು ಅದ್ರ ಮೇಲೆ ಲೆಕ್ಕ ನೆಚ್ಚಿಲ್ರಿ ನಾವು. ಅಟ್ಟ ಈಗ ಬಯಲಿಲ್ಲ ಗುಡ್ಡೆ ಇಲ್ಲ ಮತ್ತು ಮೀಸೋದು ತಿರುಗಾಡಿಸೋದು ಮಳೆಗಾಲದಲ್ಲಿ ಭಾಳ ಕಷ್ಟ ಆಗತ್ತಲ್ಲ. ಹಾಗೆ ಹಾಗೆ ಸರ್, ಮತ್ತೆ ಹಂಗೆ ಹೊಲ್ದವ್ರು ಹೊಯ್ತು ಹುಚ್ಚಿ ಅಂತ ಇರ್ತಾರೆ ಸರ್, ಹಂಗೆ ಮತ್ತೆ ಹೊಡ್ಕಂತ ಬೇಸಿ ಅಂತ ಮಾಡ್ಕೊಂಡು ಮಾಡ್ತಾರೆ ಸರ್. ಹ್ಞೂ, ಮತ್ತೆ ಯಾರು ಹೊಲ್ದಕ್ಕೆ ಬಿಟ್ಟು ಸುಮ್ಮನೆ ಇರ್ತಾರ ಸರ್, ಬದಿ ಬಿಡ್ಕೊಟ್ಟು ಸಲ ಮತ್ತೆ ಹಂಗೆ ಅಣ್ಣ ಅನ್ಕೊಂತ ಯಪ್ಪ ಅನ್ಕೊಂತ ಮತ್ತೆ ಹಂಗೆ ಐತಾರೆ ಮೊದಲಿದ್ದವರು ಹಿರಿಯರ ಹಂಗೆ ಮಾಡ್ಕೊಂತ ಹಂಗೆ ಮಾಡ್ಕೊಂತ ಹೋದ್ರು ಹಿಡ್ಕೊಂಡು ಹೋದ್ವಿ ನಾವು ಉದಾಹರಣೆ ಇಲ್ಲ, ಏ ಮೇಸಿರಪ್ಪ ಅಂತೇಳಿ ನಮ್ಮ ಊರಲ್ಲಿ ನಾ ಅದಾಗ ಮಾಡಿಲ್ಲ ಸರ್, ಯಾರು ಹಿಡ್ಕೊಂಡು ಹೋಗಿಲ್ಲ, ಹಿಡ್ಕೊಂಡು ಹೋರ ದಂಡ ತಗೊಂಡಿಲ್ಲ. ಹಾಂ, ಮತ್ತೆ ಯಾರು ಹಿಡ್ಕೊಂಡು ಹೋಗ್ಯಾರಂತಂದ್ರಪ್ಪ ಅಂತಾರೆ ಅಣ್ಣವ್ರು ಬಂದು ಕಾಶಿ ಏ ಬಿಡೋ ನಮ್ಮ ಮನುಷ್ಯ ಅಂತ ಕಾಶಿ ಬಿಡಿಸ್ಯಾರ ಅಲ್ಲ, ಅವ್ರು ಹೇಳಿ ಬಿಡಿಸ್ಯಾರ, ಹಾಂ ಬಿಡಿಸ್ಯಾರ ಬಿಟ್ಲಾರ, ಅವ್ರು ಏನೂ ಮಾಡಿಲ್ಲ. ಮತ್ತೆ ಅದೇ ಬೆದರಿಕೆ ಮತ್ತೆ ಅವ್ರ ಹೊಲಸನೆ ಹೋಗ್ಲಾರ್ದಂಗೆ ಹಂಗೆ ದೂರ ಬೆಳೆ ತಿನ್ಲಾರ್ದಂಗೆ ಮಾಡ್ಕೊಂತ ಬಂದ ಹೊಟ್ಟೆ. ಮತ್ತೆ ಸಮಸ್ಯೆಗಳು ಬರ್ತಾವ, ರೋಗ ಬರ್ತಾವ, ಡೆಮ್ಮಿ ರೋಗ ಬರ್ತಾವ, ಹಳದಿ ನೋವಿನ ರೋಗ ಬರ್ತಾವ, ಅವು ಏನೇನು ಸಮಸ್ಯೆ ಬರ್ತಾವ ಸರ್? ಏನಂತ ಬರ್ತಾವಂತಂದ್ರೆ ಸಿಡಿ ಎಣ್ಣೆ ಅಂತ ಸಿಡಿ ಒಂದು ಸಲ ತಾಣ ತಾರಿ ಆಗಿರ್ಬಿಡಂತದ್ದು ರೋಗ ಬರ್ತದೆ ಸರ್, ಕಾಲುಗಡ್ಡೆ ಅಂತ ಬರ್ತಾವ, ಬಾಯಿ ರೋಗ ಅಂತ ಬರ್ತೈತೆ, ಮತ್ತು ಆಮೇಲೆ ಅವು ಮೈ ಮಾರಿ ಕರ್ಗ ಮಾಡೋದು ಏನೇನೋ 108 ಜಡ್ಡದೇವ ಸರ್, ನಮಗೆ ನಾವು ಅಷ್ಟೊಂದು ಮಾಹಿತಿ ಇಲ್ಲ. ಅವು ಕಾಲು ಬಾಯಿ ಇವೆಲ್ಲ ಬರ್ತವೆ ಬರ್ತವೆ ಸರ್, ಅವನ್ನ ಅದ್ರ ಪ್ರಕಾರ ಮಾಡಿಸ್ಬೇಕು ಸರ್. ನಮ್ಮ ಮತ್ತೆ ಮಾಹಿತಿ ಇಲ್ಲ, ನಾವು ಡಾಕ್ಟರ್ ಹಂಗೆ ಪರಿಚಯ ಮಾಡ್ಕೊಂಡು ಇಲ್ಲಿ ಬೋಧನಲ್ಲಿ ಅವ್ರು ಹಂಗೆ ಕೇಳಿಕೊಂತ ಅವ್ರು ಹೇಳಿ ದೋಸದ ಕೊಟ್ಟಿಗಂತ. ಮಳೆಗಾಲದಲ್ಲಿ ಕೆಲವೊಂದು ಸಮಸ್ಯೆಗಳು ಭಾಳ ಬರ್ತಾವೆ ಕಾಲ್ಗಡ್ಡೆ. ಅದೇ ಕಾಲ್ಗಡ್ಡೆಗೆ ಆಗ್ಯಾವ ಸರ್, ಕಾಲ್ಗಡ್ಡೆ ಬಂದು ಅವಾಗ ಎಣ್ಣೆ ಉತ್ತರದಕ್ಕಂಥ ಎಣ್ಣೆ ಹಾಕ್ಯಂತ ತೊಳ್ಕಂತ ಅವ್ಕೆ ಏನೋ ಅವ್ಕೆ ಮೆಡಿಸಿನ್ ಕೊಟ್ಕಂತ ಹಂಗೆ ನೆಡ್ದು ಸರ್. ಸರ್ಕಾರ ದವಾಖಾನೆ ಭೇಟಾಗ್ತೀರ ಅಥವಾ ಏನೋ ನಿಮ್ಗೆ ಗೊತ್ತಿದ್ದ ಪ್ರಕಾರ ಔಷಧ ದವಾಖಾನೆ ಭೇಟಾಗ್ತು ಸರ್ಕಾರ ದವಾಖಾನೆ ಇದ್ದು ಕೊಡ್ತಾರೆ ಸರ್, ಇಲ್ಲದ ನಮ್ಮ ತಕ್ಕಿಲ್ಲಪ್ಪ ಗುರುರಾಜ ಇಂತ ತಂದು ಹೊರಗಡೆ ತಂದು ಮಾಡು ಬಿಡೋಕೆ ಹೋಗ್ಬಾರ್ದು ಹೇಳ್ತಾರೆ ಸರ್. ಈಗ ಗುರುರಾಜ್ ಅವ್ರು ಇತ್ತೀಚೆಗೆ ಭಾಳ ಮಂದಿ ರೈತರು ಕುರಿ ಸಾಕಾಣಿಕೆಗೆ ಹೊಂಟರ ಅಂತಂದ್ರೆ ಅದನ್ನೇ ಮಾಡ್ಬೇಕು ಅಂತ ಹೇಳ್ತಿಲ್ಲ. ಈಗ ಯುವಕರು ಈ ಕೃಷಿನ ಬಿಟ್ಟು ನಿಮಗೆ ಲಾಭ ಇಲ್ಲಪ್ಪ ಒಕ್ಕಲ್ತನದ ಅಂತ ಹೇಳ್ಬಿಟ್ಟು ಈಗ ಕುರಿ ಸಾಕಾಣಿಕೆ ಮಾಡಕತ್ತಾರೆ. ಕೆಲವೊಬ್ರು ದೊಡ್ಡಿಗೆ ಹಾಕ್ಕೊಂಡು ಅಲ್ಲೇ ಮೇಸಿ ಅಲ್ಲೇ ಮಾಡಕತ್ತಾರೆ, ಯಾವ ಚಲೋ ಅಂತೀರಿ? ಅಲ್ಲ ಸರ್, ಈಗ ಅದೇನಪ್ಪ ಅಂದ್ರೆ ಅದ್ರ ಮೇಲೆ ಲೋನ್ ಓಪನ್ ಇಟ್ಕೊಂಡು ಅವ್ರು ಆದಾಗ ಮಾಡಕತ್ತಾರೆ ಸರ್. ಈಗ ಕೆಲವೊಂದು ಕುರಿ ಅಂತಂದು ಕಾಶಿ ಮಾಡಾರ ಮಾಡಕತ್ತಾರೆ ಅಂತಂದ್ರೆ ಈಗ ಅವರು ಲೋನ್ ಎತ್ಕೊಂಬೋದು, ಪರ್ಸೆಂಟೇಜ್ ಏನೇನು ಇರ್ತಲ್ಲ ಸರ್ ಅದ್ರ ಅದ್ರ ಬಗ್ಗೆ ತಗೊಂಡು ಮಾಡಕತ್ತಾರೆ. ನಾವೇನಿಲ್ಲ, ನಾವು ಅದನ್ನು ಬೆಳವಣಿಗೆ ಮಾಡ್ಬೇಕಂತ ನಾವು ಮಾಡಕತ್ತೀವಿ. ನಾವು ಅದ್ರ ಮ್ಯಾಗ ನಾವೇನು ಸಾಲ ಎತ್ತಿಲ್ಲ ಕುರಿ ಮ್ಯಾಗ, ಅದ್ರ ಮ್ಯಾಗ ನಾವು ಇನ್ನೂ ಏನು ಇದು ಮಾಡಿಲ್ಲ ಸರ್. ಸಾಕಾಣಿಕೆ ಮಾಡಿದ್ಮೇಲೆ ಈಗ ಒಕ್ಕಲ್ತನ 3 ಎಕರೆ ಬಿಟ್ಟು ಈ ಕಡೆ ಈ ದಂಧ ಮಾಡಿದ್ಮೇಲೆ ಕುರಿ ಸಾಕಾಣಿಕೆ ಮಾಡಿದ್ಮೇಲೆ ಏನಾದರೂ ಆರ್ಥಿಕವಾಗಿ ಏನಾದರೂ ಸುಧಾರಣೆ ಆಗಿದೆ ನಿಮ್ಮ ಕುಟುಂಬ? ನಮ್ಮ ಕುಟುಂಬಕ್ಕೆ ಏನಿದೆ ಖರ್ಚಿಗೆ ವೆಚ್ಚ ಸರಿಯಾಗಿತ್ತು ನೋಡಿ ಸರ್. ಏನು ಕಟ್ಸಿದ್ದು ಏನಾದ್ರು ಬ್ಯಾಂಕ್ ಬ್ಯಾಲೆನ್ಸ್ ಐತೆ? ಏನಿಲ್ಲ ಸರ್, ಏನೇನು ಮಾಡಲಿಲ್ಲ ಸರ್. ಮತ್ತೆ ರೊಕ್ಕಕ್ಕೆ ಮಾಡ್ಕೊಂಡಿದ್ದೆ ಏನು ಮಾಡಿಲ್ಲ, ಸುಳ್ಳು ಹೇಳ್ಬಾರ್ದು ಸರ್. ಆ ಹೊಲ ನಮ್ಮದು ಸ್ವಲ್ಪ ಬೀಳುತ್ತೆ ಸರ್, ಬೀಳದ ಜ್ವಲ ಒಂದು 2 ಎಕರೆ ಹಸನ ಮಾಡ್ಕೊಂಡ್ವಿ ಸರ್. ಹಸನ ಮಾಡ್ಕೊಂಡು ಈ ವರ್ಷ ಒಂದು 50,000 ಅದು ಖರ್ಚು ಇಟ್ಟೀನಿ ಸರ್. ಅದು ಆಳ ಬಂದ್ರಪ್ಪ ಸೀದಾ ನಾನು ನೀರ ಹೊಲ್ದಾಗ ಹೋಗಂತಂದ್ರೆ ಅದನ್ನು ಸುತ್ತ ಒಡ್ಡ ಹಾಕ್ಸ್ಕೊಂಡು ಎಲ್ಲ ಸೊ ನಾನು ಬಾಕ್ ಬಂದಿದ್ದು ಓಟ್ ಜಳ ಜಳ ಸ್ವಚ್ಛ ಮಾಡ್ಕೊಂಡಿದ್ದೆ ಕುರಿ ಮೇಲೆ. ಆ ಕುರಿ ಲಾಭ ಅಂತ ಹೇಳ್ಕರಿ, ಮತ್ತೆ ಈ ಕುರಿಯಿಂದ ಸಾಲ ಕೊಟ್ಟಾರ ಅಂತ ಹೇಳ್ಕರಿ. ಹ್ಞೂ, ತಾವು ಕಲಾವಿದರು ಅಂತ ಹೇಳಿದ್ರಿ, ಅಲ್ಲಲ್ಲಿ ಹಾರ್ಮೋನಿಯಂ ಬರ್ಸ್ತೀನಿ ರೀ, ಕಾರ್ಯಕ್ರಮಗಳನ್ನು ಮಾಡ್ತೀನಿ, ತತ್ವಪದಗಳನ್ನು ಹಾಡ್ತೀನಿ, ಕೆಲವೊಂದು ನಾಟಕಗಳಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರಿ, ಏನು ನಿಮ್ಮ ಈ ಹವ್ಯಾಸ? ಏನು ನಮ್ಮದು ತತ್ವಪದ ಮೇಲೆ ಜಾಸ್ತಿ ಹವ್ಯಾಸ ಸರ್. ಹಾಡೋ ಭಜನೆ ಪದ ಭಜನೆ ಪದ ಆಡೋದ್ರ ಮೇಲೆ ನಮ್ಮ ಆಸಕ್ತಿ ಜಾಸ್ತಿ ಸರ್. ಆಡ್ತೀರಾ ಅಥವಾ ಹಬ್ಬ ಹರಿದಿನಗಳಲ್ಲಿ ಪುರಾಣಗಳಲ್ಲಿ? ಇಲ್ಲ ಸರ್, ಕಂಟಿನ್ಯೂ ಭಜನೆಯಲ್ಲಿ ಕಂಟಿನ್ಯೂ ಮಾಡಿ ಸರ್. ಎಲ್ಲಿನ ಕಲಾ ಕಾರ್ಯಕ್ರಮ ಹೇಳಿದ್ರೆ ಅಂತ ಕಂಟಿನ್ಯೂ ಓದ್ತು ಸರ್ ಕರದಲ್ಲಿ. ಹೆಂಗೆ ಆಸಕ್ತಿ ಬಂತು? ಹೆಂಗೆ ಆಸಕ್ತಿ ಇಲ್ಲ ಸರ್, ಇವ್ರ ಅಣ್ಣವರು ಮೊದಲಿಂದ ಮಾಡ್ಕೊಂತ ಬರ್ತದೆ ಸರ್. ಈಗ ರಂಗಪ್ಪ ಮಾಸ್ಟರ್ ಅಣ್ಣವರು, ನಮ್ಮಣ್ಣವ್ರು ಸ್ವಂತ ನಾರಾಯಣಪ್ಪಣ್ಣವ್ರು ಅಂತ ಇವರೆಲ್ಲರೂ ಒಂದು ಸಂಘ ಮಾಡ್ಕೊಂಡು ಮಾಡ್ತದೆ ಸರ್. ನಾವು ಯಾವಾಗ 9th ಸಾಲಿ ನಾವು ಬುಟ್ಟುಗಳೇನ ಒಕ್ಕತನ ಮಾಡ್ಕೊಂತ ಇಲ್ಲಿ ನಮ್ಮ ಮನೆ ಪಕ್ಕದ ಶಿಬ್ರು ಗುಡಿ ರಾಮಲಿಂಗೇಶ್ವರ ಗುಡಿ ಸರ್, ಅಲ್ಲೇ ಮಾಡ್ತಿದ್ರು. ಹಂಗೆ ಅವ್ರು ಕೂಡ ಕುಂತ್ಕೊಂತ ಕುಂತ್ಕೊಂತ ನಮಗೆ ಸ್ವಲ್ಪ ಆಸಕ್ತಿ ಬಂತು ಆಡ್ಬೇಕಂಬದು, ಆಡ್ಬೇಕಂತ ಆಸಕ್ತಿ ಬಂದಾಗ ನಂಗೆ ಮತ್ತೆ ಅವ್ರು ನೋಡಿ ಅವ್ರು ಆಡೋಂಥ ಪದಗಳು ಕೇಳ್ಕೊಂತ ಅವ್ರನ್ನ ಅದೇ ದಾಟಿ ಆಡ್ಕೊಂತ ಇದು ಮಾಡ್ಕೊಂತ ಬಂದಿವಿ. ಮತ್ತು ಅವ್ರ ಅಣ್ಣವ್ರು ಕೂಡ ಮತ್ತು ಅವರು ಗೌಡನ ಬಾಯಿಗೆ ಹೋಗಿಬಿಟ್ರು. ಮತ್ತು ನಮ್ಮ ಅಣ್ಣವ್ರು ನಾರಾಯಣಪ್ಪಣ್ಣವರು ನಾವು ಸ್ವಲ್ಪ ದಿನ ಹಂಗೆ ಮಾಡಿದ್ವಿ, ಅವ್ರು ನಮ್ಮ ನಾರಾಯಣಪ್ಪಣ್ಣವ್ರು ಕೂಡ ಬೆಂಗಳೂರಿಗೆ ಹೋಗಿಬಿಟ್ರು. ಮತ್ತು ಆಮೇಲೆ ಉಳಿಕೆಯಾದವ್ರು ನಮ್ಮ ಶರಣಪ್ಪ ಸಬ್ಬಣ್ಣ ಇವ್ರು ಎಂಕೋಬರು ಇವರೆಲ್ಲರೂ ಒಂದು ಸಂಘ ಮಾಡ್ಕೊಂಡು ನಾವಿಲ್ಲ ಕಂಟಿನ್ಯೂ ಗುಡಿಯಾಗಿ ಮಾಡ್ಕೊಂತ ಮಾಡ್ಕೊಂತ ಮಾಡ್ಕೊಂತ ಹಂಗೆ ಮುಂದುವರ್ಸ್ಕೊಂತ ಬಂದಿವಿ ರೀ. ಹೊಲ ಮನೆ ಕೆಲಸ ಮಾಡಿಕೊಂಡು ಖಾಲಿ ಇದ್ದಾಗ ಸಾಯಂಕಾಲ ಮಾಡ್ತಾರೆ, ಕಂಟಿನ್ಯೂ ಸಾಯಂಕಾಲ ಗುಡಿ ಈಶ್ವರ ರಾಮಲಿಂಗೇಶ್ವರ ಕೂಡ ಕಂಟಿನ್ಯೂ ಮಾಡ್ತಾರೆ ಭಜನೆ. ಏನಿಲ್ಲ ಸರ್, ಇಂಜುಗುಡ್ರು ಸರ್ಪಭೂಷಣ ಶಿವಯೋಗಿಗಳು ವಡಿಕೆಪ್ತಾತ್ನವರು ಶಿಶುನಾಳರು ಎಲ್ಲ ಪದಗಳು ಆಡ್ತೀವಿ ಸರ್. ಯಾಕಂತಂದ್ರೆ ಇವ್ರು ಅಣ್ಣವ್ರು ಮೊದಲಿಂದ ಅವರು ನಿಜಗೊಂಡು ಸರ್ಪಭೂಷಣರು ಭಾಳ ಆಸಕ್ತಿಯಿಂದ ಆಡ್ಯಾರ ಸರ್. ಈಗ ಇಂಥದಕ್ಕೆ ಇದು ಅಂತಂದ್ರೆ ಸ್ವಲ್ಪ ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಸರ್. ನಾವು ನೀವು ತಬಲ ಹಾರ್ಮೋನಿಯಂ ಏನಾದ್ರು ಬಾಸಕ್ಕೆ ಬರ್ತದೆ? ಹಾರ್ಮೋನಿಯಂ ಬಾರಿಸ್ತೀನಿ ಸರ್, ಅಂದ್ರೆ ಅದ್ರ ನಮ್ಮ ಕಡೆಗೆ ದಿಮ್ಮ ಅಂತಾರೆ ಸರ್, ಚೌಗಡ ಅಂತಾರೆ ಕೆಲವು ಕಡೆಗೆ, ಅದನ್ನು ಬಿಡ್ತೀವಿ ಸರ್. ಬಾರ್ಸದ್ ಕಲ್ಕೊಂಡು ಬಿಟ್ಟು ಹೆಂಗೆ ಹೆಂಗೆ ಕಲಿಬೇಕಪ್ಪ ಅಂತಂತಂದ ಕಾಶಿ ಇಲ್ಲಿ ನಮ್ಮೂರಲ್ಲಿ ಅಗಲಿ ವೇಷಗಾರ ಬಂದಿದ್ರು, ವೇಷಗಾರ ಅವ್ರು ನಮ್ಗೆ ಪೂರ ಪರಿಚಯ ಇದ್ರೆ. ಆ ಹುಡುಗ ನಾನು ಗಂಟು ಬಿದ್ದೆ, ಅವತ್ತು ಹುಷಿನಪ್ಪ ಅಂತ ಆ ಹುಡುಗರ. ಮತ್ತು ಹಿಂಗಪ್ಪ ಅಂದ್ರೆ ಒಂದು 8 ದಿನ ಕಲಿಸ್ತೀನಿ ಸರ್ ಆ ಹುಡುಗ, 8 ದಿನ ಕಲಿ, 8 ದಿನ ಕಲಿಸ್ ಅದ ಸರಿಗಮ್ಮ ಎಷ್ಟು ಕಲ್ತೀನಿ ಸರ್ ಕಲಿಸ್ಕೊಂಡು. ಮತ್ತು ನನಗೆ ಸ್ವಲ್ಪ ಕ್ಯೂಚಡ ಪದ ಇದ್ವಲ್ಲ ರೀ, ಆ ಪದ ಹಚ್ಬೇಕಂತ ಕಲಿಸಿ ಇದು ಮಾಡೋಕೆ ಕಲಿಸಿದ್ರು. ನಮ್ಮ ಅಣ್ಣವರು ನಾರಾಯಣಪ್ಪ ಒಬ್ಬರು ಬೈದರು ಪದಕ್ಕೆ ಇದು ಮಾಡಬೇಡ, ಇನ್ನೂ ಸರಿಗಮ್ಮ ಕಲಿ, ಇನ್ನೂ ಸರಿಗಮ್ಮ ಕಲಿತ್ರೆ ಕೈ ಸ್ಪೀಡ್ ಆಗ್ತಾವ ಹಂಗೆ ಹಿಂಗೆ ಅಂತ ಬೈದ್ರಿ ಸರ್. ನಮ್ಗೇನು ಸರ್ ನಮ್ಮ ಪದ ನಾವು ಭಾಷೆಂದ್ರೆ ಆಚೆ ಅಂತ ನಾವು 10 ಲಕ್ಷ ಕೊಟ್ಟು ಬರೀ ಪದ ಭಾಷೆ ಅಂತ ಹೊಂಟ್ಬಿಟ್ಟಿವಿ ಸರ್. ನಮ್ಮಣ್ಣವರು ನಾರಾಯಣಪ್ಪ ಅಂಬರು ಬೈದಿದ್ರು ಸರ್ ಪಾಡಿನ ಸರಿಗಮ್ಮ ಕಲಿ, ಇನ್ನೊಂದಿಷ್ಟು ಸರಿಗಮ್ಮ ಕಲಿ. ಅಷ್ಟು ಪ್ರಮಾಣದಲ್ಲಿ ಕ್ಲಾಸ್ ತಗೊಂಡು ಸಂಗೀತ ಶಾಲೆಗೆ ಹೋಗಿ ಅವು ಇವ್ರು ಕಲ್ತಿಲ್ಲ, ನೀವೆಲ್ಲ ಕೈ ಮೇಲೆ ಕಲ್ಕೊಂಡಿರೋ ಅವ್ರು ರಾಜ ನಮ್ಮ ಹುಷಿನಪ್ಪ ಅಂಬರು ಒಂದು 8 ದಿನ ಕಲಿಸಿದಲ್ಲಿ ಅವರು ಎಷ್ಟು ತೋರಿಸ್ಯಾರ ಅದ್ರ ಮೇಲೆ ನಮ್ಮದು ಅಭ್ಯಾಸ ಮಾಡ್ಕೊಂತೀವಿ ಸರ್. ಜೊತೆಗೆ ಒಂದು ಸಣ್ಣಗೆ ಒಂದು ಸ್ವಲ್ಪ ಒಂದು ಹಾಡು ಹಾಡ್ರಲ್ಲ, ಒಂದು ತತ್ವಪದ ನಿಜಗೊಂಡ್ರೆ ಹಾಡೋದು ಒಂದು. ಶ್ರೀ ಗುರುವಚನೋಪದೇಶವನಾಲಿಸಿ ಹಾಗಳಹುದು ನರರಿಗೆ ಮುಕುತಿ, ಶ್ರೀ ಗುರುವಚನೋಪದೇಶವನಾಲಿಸಿ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನೇ ಮಾಡು, ಹರ ನಡಿ ಬಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೊಳು ನೀತಿ ವಿಧನಾಗು, ಪರಪೂರ್ತಿದರನೆಂದು ಬೆಸುವ ಶ್ರೀ ಗುರುವಚನೋಪದೇಶವನಾಲಿಸಿ. ನಿಂದಿಸಿ ನುಡಿಯಾದೀರಾರನು ಮನಸ್ಸಿಗೆ ಬಂದಂತೆ ನಡೆಯದೀರಿಹದಲ್ಲಿ, ಕುಂದುವಡೆಯದೀರು ಕಾಮದೆಗಳನ್ನು ಜೈ ಸಂದು ಕೈ ಬಿಡಿದ ನಗ್ರೈಸುವ ಶ್ರೀ ಗುರುವಚನೋಪದೇಶವ ನಾಲಿಸಿ ಹಾಗಳವುದು ನರರಿಗೆ ಮುಕುತಿ, ಶ್ರೀ ಗುರುವಚನೋಪದೇಶವ ನಾಲಿಸಿ. ಇದುವರೆಗೆ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ಗುರುರಾಜ್ ಅವರ ಕುರಿ ಸಾಕಾಣಿಕೆಯ ಅನುಭವಗಳನ್ನು ಕೇಳಿದರೆ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರೀಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ ಸಿಎಸ್ಸಿ ಸೆಂಟರ್ ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800-209-1111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ಐಆರ್ಡಿಎ ರಿಜಿಸ್ಟ್ರೇಷನ್ ನಂಬರ್ 144. ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆಯನ್ನು. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಈ ರೀತಿಯಾಗಿದೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ: ಹೊಸ ಸೋನ ಮಸೂರಿ ಭತ್ತ ಕನಿಷ್ಠ 1,100 ರೂಪಾಯಿಗಳಿಂದ 1,350 ರೂಪಾಯಿಗಳು. ಇನ್ನು ಲಿಂಗಸೂಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ ನೋಡುವುದಾದರೆ: ಸಜ್ಜೆ ಇತರೆ ಕನಿಷ್ಠ 1,900 ರೂಪಾಯಿಗಳಿಂದ 2,200 ರೂಪಾಯಿಗಳು. ಭತ್ತ IR 64 1,240 ರೂಪಾಯಿಗಳಿಂದ 2,100 ರೂಪಾಯಿಗಳು. ಇನ್ನು ತೊಗರಿ 5,800 ರೂಪಾಯಿಗಳಿಂದ 5,800 ರೂಪಾಯಿಗಳು. ಇವಿಷ್ಟು ಲಿಂಗಸೂಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆಯಾದರೆ, ಇನ್ನು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ: ಕಾವೇರಿ ಸೋನ ಭತ್ತ 1,800 ರೂಪಾಯಿಗಳಿಂದ 1,850 ರೂಪಾಯಿಗಳು. ಭತ್ತದ RNR ಹೊಸದು 1,880 ರೂಪಾಯಿಗಳಿಂದ 2,050 ರೂಪಾಯಿಗಳು. ಭತ್ತದ RNR ಹಳೆಯದು 2,060 ರೂಪಾಯಿಗಳಿಂದ 2,200 ರೂಪಾಯಿಗಳು. ರೈತ ಬಂಧುವರೇ, ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಮಾನ್ವಿ, ಲಿಂಗಸೂಗೂರು ಹಾಗೂ ಸಿಂಧನೂರು ಪೇಟೆ ಧಾರಣೆಯನ್ನು ಕೇಳಿದಿರಿ. ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹ ಸಮಯ ಇದಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ಮುಂಗಾರು ಮಳೆ ಆರಂಭವಾಗಲಿದ್ದು, ಹಸಿ ಮಳೆಯಾದೊಡನೆ ಮುಂಗಾರು ಬೆಳೆಗಳಾದ ಹೆಸರು, ಗೋವಿನ ಜೋಳ, ಬಿಟಿ ಹತ್ತಿ, ತೊಗರಿ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಆದ್ಯತೆಯ ಮೇರೆಗೆ ಮಾಡಬೇಕು.